ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ. ಹಾ ಹೇಳಿ ಶಮಣ. ಮಂಜಕ್ಕನ ಜೋಳಿಗೆಯಲ್ಲಿ ಏನೋ ಇದೆ ಇವತ್ತು, ಯಾಕಂದ್ರೆ ಮಳೆ ಅಲ್ಲಲ್ಲಿ ಸುರಿ ಬೀಳ್ತಾ ಇದೆಯಲ್ಲ. ಮಳೆಗಾಲದಲ್ಲಿ ಏನೋ ತಿನ್ನುವ ಅಭ್ಯಾಸ ಮಂಜಕ್ಕನಿಗೆ. ಅಂದ್ರೆ ಗೊತ್ತಾಯ್ತಲ್ಲ ರೂಪಕ, ಮಳೆ ಬಂತು ಅಂದ್ರೆ ಹೊರಗೆ ಹೋಗಕ್ಕಾಗಲ್ಲ, ಸುಮ್ಮನೆ ಮನೆಯಲ್ಲಿ ಕೂತಿರೋದು. ಕೂತಿದ್ರೆ ಟೈಮ್ ಪಾಸ್ ಆಗ್ಬೇಕಲ್ಲ, ಸುಮ್ನೆ ಕೂತ್ಕೊಳ್ಳೋಕು ಆಗೋದಿಲ್ಲ. ಮತ್ತೆ ಟಿವಿ ಗಿವಿ ನೋಡೋಣ ಅಂದ್ರೆ ಕರೆಂಟ್ ಇರೋದಿಲ್ಲ. ಇನ್ನೇನ್ ಮಾಡುದು, ಶಾಮಣ್ಣ ಹೇಳ್ದಂಗೆ ಜೋಳಿಗೆನಲ್ಲಿ ಏನಾದ್ರೂ ಕುರುಕುಲು ತಿಂಡಿ ಹಾಕೊಳ್ಳೋದು, ಬಾಯಿ ಆಡಿಸ್ತಾ ಕೂತ್ಕೊಳ್ಳೋದು. ಮತ್ತೆ ಶಾಮಣ್ಣ ಮಧ್ಯ ಮಧ್ಯೆ ಒಂದ್ ಗುಟುಕ್ ಗುಟುಕು ಬಿಸಿ ಬಿಸಿ ಚಹಾನೋ ಕಷಾಯನೋ ಕಾಫಿನೋ ಕುಡಿಯೋದು. ಹೊರಗಡೆ ಸ್ವಲ್ಪ ಮಳೆ ಬರ್ತಾ ಇದ್ರೆ ಇನ್ನೂ ಮಜಾ. ಆದ್ರೂ ಕೂಡ ನಾವು ನಿರೀಕ್ಷಿಸಿದಷ್ಟು ಮಳೆ ಈ ವರ್ಷ ಬರ್ತಾ ಇಲ್ಲ, ಯಾಕೋ ಈಗ ಶುರು ಅಲ್ಲ ಶಾಮಣ್ಣ. ಈ ಊರಿನ ಕತೆ ಏನು ಅಂತ, ಈ ಊರಲ್ಲಿ ಶಾಮಣ್ಣ ಮಳೆ ಬಂದ್ರೆ ಫುಲ್ ಮಳೆ ಬರುತ್ತೆ, ಮತ್ತೆ ಬಿಟ್ರೆ ಬಿಸಿಲು. ಹಾ ಬಿಸಿಲು ಮತ್ತೆ ಮಳೆ ಬರುತ್ತೆ. ಅಂದ್ರೆ ಈ ಊರಿನಲ್ಲಿ ಯಾವಾಗ್ಲೂ ಮಳೆ ಜಾಸ್ತಿನೇ, ಕಡಿಮೆ ಇರೋದಿಲ್ಲ. ಮಳೆಗಾಲ ಪೂರ್ತಿ ಮಳೆನೇ ಬರ್ತದೆ. ಆದ್ರೆ ಈ ಸಲನೇ ಸ್ವಲ್ಪ ಅಂದ್ರೆ ಲೇಟ್ ಆಯ್ತು ಮಳೆ ಬರ್ಲಿಕ್ಕೆ ಅಂತ ಅನಿಸ್ತಾ ಇದೆ. ಅದ್ರ ಜೊತೆ ಜೊತೆಗೆ ಈ ಅರಬ್ಬಿ ಸಮುದ್ರದ ಒಂದು ಮೂವಷ್ಟು ದೂರದಲ್ಲಿ ಈ ಸೈಕ್ಲೋನ್ ಅಂತ ಹೇಳ್ತೀವಲ್ಲ, ಅದರಿಂದ ಪರಿಣಾಮವಾಗಿ ಅದು ಗುಜರಾತಿಗೋ ಪಾಕಿಸ್ತಾನಕ್ಕೋ ಹೋಯ್ತಂತೆ. ನಮ್ಮ ಊರಿಗೆ ಮಳೆ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ಶಮಣ್ಣ ರೂಪಕ್ಕ ಹೇಳು ಹಾಗೆ ಹಿಂಗೆ ನಿರಂತರವಾಗಿ ಈ ಊರ್ನಾಗ ಮಳೆ ಬಿದ್ಕೋತಾ ಇದ್ರೆ ಮಂಜಕ್ಕನ ಜೋಳಿಗೆ ತುಂಬತಾನೇ ಇರ್ತದೆ. ಅದಕ್ಕೆ ಇರಬೇಕು, ಅದಕ್ಕೆ ಇರಬೇಕು, ಮಳೆ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅಂತ ಖಾಲಿ ಆಗ್ಲಿ. ಹೌದು. ಆಮೇಲೆ ಈ ಮಳೆಗಾಲದ ಆರಂಭದ ಜೊತೆ ಜೊತೆಗೆ ಈ ಸೊಳ್ಳೆಗಳ ಓಡಾಟವು ಕೂಡ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಹೌದು ಶಮಣ್ಣ, ಈ ಕಡೆ ಎಲ್ಲ ಸೊಳ್ಳೆನೂ ಜಾಸ್ತಿನೇ. ಮಳೆ ಶುರು ಆಯ್ತು ಅಂದ್ರೆ ಸೊಳ್ಳೆ ಅದ ಎಲ್ಲಿ ಇರುತ್ತೋ ಏನೋ ಬಂದ್ಬಿಡತ್ತೆ. ಮೊದ್ಲೆಲ್ಲ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರು, ಸೊಳ್ಳೆ ಕಡಿತು ಅಂದ್ರೆ ನಾವು ರಕ್ತದಾನ ಮಾಡ್ತಾ ಇದ್ದೀವಿ. ಈಗ ರೂಪಕ ಶಾಮಣ್ಣ ಯಾಕೆ ಹೇಳ್ದ ಈ ಸುದ್ದಿ ಅಂದ್ರೆ, ನಾನು ಮೊನ್ನೆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಶಾಮಣ್ಣನ ಹೆಸರು ನೋಡಿದೆ. ಏನಂದ್ರೆ ರಕ್ತದಾನ ಮಾಡಿದಂತ ಸಾಕಷ್ಟು ಜನರಿಗೆ 14ನೇ ತಾರೀಕು ಅಂದ್ರೆ ಇವತ್ತೇ ಒಂದು ಸನ್ಮಾನ ಕಾರ್ಯಕ್ರಮ ಅಂತ. ನಾವು ಸನ್ಮಾನಕ್ಕೋಸ್ಕರ ರಕ್ತದಾನ ಮಾಡುವುದಿಲ್ಲ, ನೀನ್ ಮಾಡಿರುವುದಿಲ್ಲ ಶಮಣ್ಣ, ಜನ ನೀವು ಮಾಡಿರೋ ಸೇವೆಯನ್ನ ಗೊತ್ತಚ್ಚಿ ಬೇರೆಯವ್ರಿಗೊಂದು ಮಾದರಿ ಆಗ್ಲಿ ಅಂತ ಮಾಡಿರೋದು. ಮಂಜಕ್ಕ ಮತ್ತೊಂದು ವಿಷಯ ಗೊತ್ತಾ, 18 ವರ್ಷದಿಂದ 65 ವರ್ಷದ ವಯೋಮಾನದ ನಡುವಿನ ಯಾರು ಕೂಡ ಆರೋಗ್ಯವಂತರು ರಕ್ತದಾನವನ್ನು ಮಾಡಬಹುದಂತೆ. ನಮ್ಮ ದೇಶದಲ್ಲಿ ಇಡೀ ಒಂದು ಲೆಕ್ಕಾಚಾರ ಮಾಡಿದ್ರೆ 5% ಜನ ಮಾತ್ರ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇವಾಗ, ಅಷ್ಟು ಕಡಿಮೆ. ನಾವು ಎಲ್ಲರೂ ಕೂಡ ವಿದ್ಯಾವಂತರಿದ್ದೇವೆ, ಆಮೇಲೆ ಎಲ್ಲ ಅದ್ರ ಬಗ್ಗೆ ಮಾಹಿತಿಯೂ ಕೂಡ ಇದೆ, ಆದ್ರೂ ಕೂಡ ನಾವು ಒಂದು ರೀತಿಯ ಹಿಂದೇಟ್ ಹಾಕ್ತಾ ಇದ್ದೀವಿ ರಕ್ತದಾನದ ತಕ್ಷಣ. ಶಮಣ್ಣ, ನಮ್ಮಲ್ಲಿ ಈ ಮೂಢನಂಬಿಕೆಗಳು ತುಂಬಾನೇ ಇದೆ. ಹೌದು. ಏನಂದ್ರೆ ನಾನು ರಕ್ತ ಕೊಟ್ಟು ಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ ಏನೋ ಅಂತ ಕೆಲವರ ಮನಸ್ಸಿನಲ್ಲಿ ಬರ್ತದೆ. ಇನ್ನು ಹೆಣ್ಮಕ್ಳು ಆರೋಗ್ಯವಂತರಾಗಿದ್ದು ಅವರು ರಕ್ತದಾನ ಮಾಡ್ಬೇಕಂದ್ರೂ ಕೂಡ ಅಕ್ಕಪಕ್ಕದವರು ಮನೆ ಜನನೋ ಹಿರಿಯರು, ಅಯ್ಯೋ ಬೇಡ ಬೇಡ, ನೀನ್ ಹೆಣ್ಣುಡುಗಿ, ನಿಂದು ಮೊದಲೇ ಹೆಮೋಗ್ಲೋಬಿನ್ ಕಮ್ಮಿ ಇರ್ತದೆ, ನೀನ್ ದಾನ ಮಾಡಬೇಡ ಅಂತ ಹೇಳ್ತಾರೆ. ಮತ್ತಿನ್ನು ಒಂದೊಂದೇ ಮನೆಗೆ, ಈಗ ನೀನ್ ಹೇಗಿದ್ಯಾ ಹಾಗೆ ಮನೆಗೆ ಒಬ್ಬೊಬ್ರೆ ಇದ್ರೆ ಅಯ್ಯೋ ಬೇಡ ಬೇಡ ಬೇಡ ರಕ್ತದಾನ ಮಾಡಬೇಡ ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ನಮ್ಮ ಯುವಕರು ಮುಂದೆ ಬರಬೇಕು. ಹೌದು, ಹಿಂದಿನ ಕಾಲದಲ್ಲೆಲ್ಲ ಶಾಮಣ್ಣ ರಕ್ತದಾನ ಮಾಡುವಂತ ಇದೇ ಇರಲಿಲ್ಲ ನಮ್ಗೆ, ಆತರ ಟೆಕ್ನಾಲಜಿನೇ ಇರಲಿಲ್ಲ. ಆದ್ರೆ ಈಗ ರಕ್ತದಾನ ಮಾಡಬಹುದು, ಆದ್ರೆ ಕೊಡೋರು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಇಡಬೇಕು. ಒಂದು ಲೆಕ್ಕಾಚಾರದ ಪ್ರಕಾರ ಒಬ್ರು ರಕ್ತದಾನ ಮಾಡುದು ಅಂದ್ರೆ ಒಂದು ಸಾರಿಗೆ 350 ಮಿಲಿ ಅಷ್ಟು ಮಾತ್ರ ರಕ್ತವನ್ನ ಕೊಡ್ತಾರೆ, ಜಾಸ್ತಿ ಅಂದ್ರೆ 450ರವರೆಗೆ ಕೊಡಬಹುದು. ಈ 350-450 ಮಿಲಿ ಇದೆಯಲ್ಲ, ಅದರಿಂದಾಗಿ 3 ಜನರಿಗೆ ಒಂದು ರೀತಿಯ ಜೀವ ಕೊಟ್ಟ ಹಾಗಾಗ್ತದೆ ಅಂತ ಲೆಕ್ಕಾಚಾರ ಹೇಳ್ತಾರೆ. ಅಂದ್ರೆ ಎಂತ ಪುಣ್ಯದ ಕೆಲಸ ನೋಡು. ಹೌದು, ಬದುಕಿದ್ದಾಗ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸತ್ತ ಮೇಲೆ ಮತ್ತೆ ಏನಾಗ್ತದೆ ಗೊತ್ತಿಲ್ಲ ಅಲ್ವಾ. ಮತ್ತೆ ಇನ್ನೊಂದೇನ್ ಗೊತ್ತಾ ಶಾಮಣ್ಣ, ನಾವು ಬೇರೆ ಬೇರೆ ವಸ್ತುಗಳನ್ನ ಪದಾರ್ಥಗಳನ್ನ ಉತ್ಪಾದನೆ ಮಾಡಬಹುದು, ರಕ್ತವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ತನಕ ಅದು ಯಶಸ್ವಿ ಆಗ್ಲಿಲ್ಲ. ಅಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ನಾನು ಸಹಾಯ ಮಾಡಬೇಕು ಅಂದ್ರೆ ರಕ್ತವನ್ನು ದಾನ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತೆ ರೂಪಕ ಶಾಮಣ್ಣ ಹೇಳ್ದಲ್ಲ, ಈಗ 3 ಜನಕ್ಕೆ ದಾನ ಮಾಡಬಹುದು ಅಂತ. ಅಂದ್ರೆ ಒಂದು ಸಾರಿ ರಕ್ತವನ್ನು ಕೊಟ್ಟರೆ ಅದು 3 ಜನರಿಗೆ ಉಪಯೋಗ. ಅದನ್ನ ರಕ್ತವನ್ನ ವಿಭಾಗಿಸ್ತಾರಂತೆ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಹೀಗೆ ಪ್ಲಾಟ್ಲೆಟ್ಸ್ ಆತರ ಅಂದ್ರೆ ಯಾವ ರೋಗಿಗೆ ಎದುರ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಕೊಡ್ತಾರೆ. ಈಗ ಮಳೆಗಾಲದ ಜೊತೆ ಜೊತೆಗೆ ಸೊಳ್ಳೆಗಳ ಕಾಟವು ಜಾಸ್ತಿ ಆಗ್ತದೆ, ಜೊತೆಗೆ ಡೆಂಗ್ಯೂನಂತ ಒಂದು ರೋಗಗಳು ಬರ್ತವೆ. ಡೆಂಗ್ಯೂ ತುಂಬಾ ತೀವ್ರವಾಗಿ ಹಾನಿ ಮಾಡುವುದಂದ್ರೆ ನಮ್ಮ ರಕ್ತದಲ್ಲಿರುವಂತಹ ಪ್ಲಾಟ್ಲೆಟ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತದಂತೆ. ಇದಕ್ಕೆ ಪೂರಕವಾಗಿ ಹೊರಗಿನಿಂದ ನಾವು ಪ್ಲಾಟ್ಲೆಟ್ಗಳನ್ನ ಕೊಡಬೇಕಾಗ್ತದೆ, ಆವಾಗ ಈ ರಕ್ತದಾನ ಅಥವಾ ರಕ್ತ ಬೇಕಾಗ್ತದೆ ಅಂತ. ಮತ್ತೆ ರೂಪಕ ಶಾಮಣ್ಣ, ನಾವು ಈ ಕಳೆದ 2-3 ವರ್ಷದ ಹಿಂದೆ ಈ ಕೋವಿಡ್ ಅಂತ ಮಹಾಮಾರಿನ ಎದುರಿಸಿ ಬಂದ್ವಿ. ಆ ಟೈಮಲ್ಲಿ ರಕ್ತದಲ್ಲಿ ಇರುವಂತ ಪ್ಲಾಸ್ಮಾ ಕೂಡ ಜನರ ಜೀವದಾನಕ್ಕೆ ಉಪಯೋಗ ಆಗಿತ್ತಂತೆ. ಹಂಗಾಗಿ ಅವಾಗ ರಕ್ತದಲ್ಲಿರುವಂತ ಪ್ಲಾಸ್ಮಾನ್ ಕೂಡ ಸಪರೇಟ್ ಆಗಿ ಮಾಡಿ ಅದನ್ನ ಬೇಕಾದಂತ ದಾನಿಗಳಿಗೆ ಕೊಡ್ತಿದ್ರಂತೆ. ರಕ್ತದಾನ ಅಂದ್ರೆ ಈಗ ನಾವು ಎಲ್ಲರ ರಕ್ತನು ಒಂದೇ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ, ಎಲ್ಲರ ರಕ್ತನು ಒಂದೇ ಅಂತ ಹೇಳ್ತೀವಿ. ಹಾಗೆ ಜೀವನು ಕೂಡ ಎಲ್ಲರದು ಒಂದೇ ಜೀವ. ಹೌದು, ಈ ರೀತಿ ನಾವು ರಕ್ತದಾನ ಮಾಡೋದ್ರಿಂದ ಒಬ್ಬರು ಜೀವ ಉಳಿಸ್ತೀವಿ ಅಂತಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಅಲ್ಲ. ರೂಪಕ ಕಾಣುವುದು ಕೆಂಪು ಅಂತ ಆದ್ರೂ ನಾನು ಅದೇ ಹೇಳಿದ್ದೆ, ಅದರಲ್ಲಿ ಎ ಪಾಸಿಟಿವ್ ಅಂತ ಹೇಳ್ತೀವಿ, ಬಿ ಪಾಸಿಟಿವ್ ಅಂತ ಹೇಳ್ತೀವಿ, ಒ ಪಾಸಿಟಿವ್ ಅಂತ ಹೇಳ್ತೀವಿ, ಎ ಬಿ ಎ ಪಾಸಿಟಿವ್ ಅಂತ ಹೇಳ್ತೀವಿ, ಆರ್ ಎಚ್ ಫ್ಯಾಕ್ಟರ್ ಅಂತ ಇರ್ತದೆ. ಇದಕ್ಕೆ ಪರೀಕ್ಷೆ ಎಲ್ಲ ಮಾಡಿಕೊಂಡು ಯಾರ ರಕ್ತ ಯಾರಿಗೆ ಹೊಂದಾಣಿಕೆ ಆಗ್ತದೆ ನೋಡ್ಕೊಂಡು ಕೊಡುವಂತದ್ದು. ಮತ್ತೆ ಶಾಮಣ್ಣ, ಈ ಕೆಲವು ರೋಗಗಳಿರ್ತದೆ, ಉದಾಹರಣೆಗೆ ಈಗ ಏಡ್ಸ್ ಅಥವಾ ಈ ಹೆಪಟೈಟಿಸ್, ಈ ತರದ ರೋಗದಿಂದ ಬಳಲ್ತಾ ಇರೋರ ರಕ್ತವನ್ನ ಯಾವ ಕಾರಣಕ್ಕೂ ಸ್ವೀಕರಿಸೋದಿಲ್ಲ. ಮತ್ತೆ ಮಂಜಕ್ಕ, ಈಗ ನಾವು ನಮಗೆ ರಕ್ತ ಬೇಕು ಅಂತ ಅಂದಾಗ ನಾವು ವಾಪಸ್ ಅವರಿಗೆ ಮತ್ತೆ ರಕ್ತ ಕೊಡಬೇಕಾಗತ್ತೆ ಅಲ್ಲ? ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ದಾನ ಮಾಡ್ತೀವಲ್ಲ ಶಮಣ. ಅಂದ್ರೆ ಎರಡು ರೀತಿಯಲ್ಲಿಯೂ ಕೂಡ ಇದೆಯಂತೆ, ನೇರವಾಗಿ ಬ್ಲಡ್ ಬ್ಯಾಂಕ್ ಇಂದ ಹೋಗಿ ರಕ್ತವನ್ನ ಪಡಿಬಹುದು, ಅಥವಾ ನಿಮ್ಮ ಮನೆಯವರು ನೆಂಟರುಗಳು ಯಾರೋರು ಇದ್ರೆ ಅವರು ಕೂಡ ರಕ್ತದಾನವನ್ನ ಮಾಡಬಹುದು ಅಂತ. ಅಂದ್ರೆ ಬ್ಯಾಂಕಿನಲ್ಲಿ ದುಡ್ಡು ಇದ್ದಾಗ ಮಾತ್ರ ನಾವು ತೆಗಿಲಿಕ್ಕೆ ಸಾಧ್ಯ, ಹಾಗೆ ರಕ್ತ ಬ್ಯಾಂಕು ಕೂಡ ಅಂತದ್ದೇ. ಅಲ್ಲಿ ಯಾರಾದ್ರೂ ಒಬ್ರು ರಕ್ತ ಕೊಡಬೇಕು, ಅವಾಗ ಅಲ್ಲಿ ಸ್ಟಾಕ್ ಇರ್ತದೆ, ಅದರಿಂದ ನಾವು ತಗೊಂಡ್ಬರ್ಬಹುದು ಅಂತ. ಮತ್ತೆ ಕೆಲವೊಂದು ರಕ್ತದ ಗುಂಪಿನ ರಕ್ತಗಳು ಸಿಗುವುದಿಲ್ಲ ಜಾಸ್ತಿ ಅಲ್ಲ, ಆ ಕಾರಣಕ್ಕಾಗಿ ಅದೇ ರೇರ್ ಗುಂಪುಗಳು ಅಂತ ಹೇಳಿ ಹೇಳ್ತೀವಿ, ನೆಗೆಟಿವ್. ಹೌದು ಹೌದು ಶಮಣ್ಣ, ಇನ್ನೊಂದೇನ್ ಗೊತ್ತಾ, ಈ ರಕ್ತದಾನ ಮಾಡೋದ್ರ ವಿಷಯ ನೀನ್ ಹೇಳಿದೆಲ್ಲ, ಕೇವಲ 5% ಜನ ಮಾತ್ರ ಮಾಡ್ತಾರೆ ಅಂತ. ಆದ್ರೂ ಈ ನಿಟ್ಟಿನಲ್ಲಿ ಸಾಕಷ್ಟು ಅರಿವು ಜಾಗೃತಿ ಈಗ ಜನರಲ್ಲಿ ಬಂದಿದೆ. ಈಗ ಬಹುಶಃ ನಾನು ಹೇಳೋದೇನು ನಿನಗೆ ಹೊಸ ಸುದ್ದಿ ಇಲ್ಲದೆ ಇರಬಹುದು, ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಬ್ಲಡ್ ಡೋನರ್ಸ್ ಗ್ರೂಪ್ ಅಂತಾನೆ ಇದೆ. ಅದರಲ್ಲಿ ಜನರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ, ನನ್ನ ರಕ್ತದ ಗುಂಪು ಇದು, ಫೋನ್ ನಂಬರ್ ಇದು, ಯಾವ ಟೈಮಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ದಾನ ಮಾಡ್ತೀವಿ ಈ ತರದ. ಇದು ಸ್ವಯಂ ಪ್ರೇರಿತರಾಗಿ ಮಾಡುವಂತದ್ದು, ಯಾರೇ ಒತ್ತಾಯಕ್ಕೆ ಮಾಡುವಂತಹ ಒಂದು ದಾನ ಅಲ್ಲ ಇದು. ಜೊತೆಗೆ ಈ ರಕ್ತವನ್ನ ಕೊಡುವುದರಿಂದ ಕೊಡುವವನಿಗೂ ಕೂಡ ಅನುಕೂಲ ಆಗ್ತದೆ, ಅವನಲ್ಲ ದೇಹದಲ್ಲಿರುವಂತಹ ಕಲ್ಮಶಗಳೆಲ್ಲ ಹೋಗ್ತವೆ. ಜೊತೆಗೆ ಈ ರಕ್ತ ಎನ್ನುವಂತಹದ್ದು 72 ಗಂಟೆಯಲ್ಲಿ ಮರುಪೂರೈಕೆ ಆಗ್ತಾ ಇರ್ತದೆ ದೇಹದಲ್ಲಿ, ಮರು ಉತ್ಪತ್ತಿ ಆಗ್ತಾ ಇರ್ತದೆ ಅಂತ. ಒಂದ್ ಸಾರಿಗೆ 350 ml ನಷ್ಟು ಕೊಟ್ಟರೂ ಕೂಡ ಮುಂದಿನ 2-3 ದಿವಸದಲ್ಲಿ ಅದು ಮತ್ತೆ ಮರುಪೂರೈಕೆ ಆಗ್ತದೆ ಅಂತ. ಅಂದ್ರೆ ದೇಹದಲ್ಲಿ ರಕ್ತವನ್ನ ಕೊಟ್ರೆ ನಮಗೂ ನಮ್ಮ ಆರೋಗ್ಯಕ್ಕೂ ಒಳ್ಳೇದೇ ಒಳ್ಳೇದೇ ಅಲ್ಲ ಶಮಣ್ಣ? ನೀನ್ ಇಷ್ಟೆಲ್ಲ ಹೇಳಿಕತ್ತಿದ್ಯಲ್ಲ, ರಕ್ತದಾನ ಮಾಡಬೇಕು, 18-60 ವರ್ಷದವರು ಸದೃಢಕಾಯರು ರಕ್ತದಾನವನ್ನ ಮಾಡಬಹುದು ಅಂತೆಲ್ಲ ಹೇಳಿದೆಲ್ಲ, ನಿನ್ನೆಲ್ಲ ಮಾತುಗಳಿಗೂ ನಾನು ಒಪ್ಪಿಕೊಂಡೆ. ಆದ್ರೆ ಇದನ್ನೆಲ್ಲ ಒಂದು ಮಹತ್ ಕಾರ್ಯವನ್ನ ನಾವು ಮಾಡಬೇಕಾದ್ರೆ, ಒಂದು ಮತ್ತೊಂದು ಜೀವ ಉಳಿಸಬೇಕಾದ್ರೆ, ಮೊದಲು ನನ್ನ ಆರೋಗ್ಯ ನಾನು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾ? ಅಂದ್ರೆ ಬರೀ ಊಟ ತಿಂಡಿ ಮಾಡಿಕೊಂಡು ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ರೆ ಆಗದಾ? ಆಗುದಿಲ್ಲ. ಬೇಕಾಗುವಂತ ವ್ಯಾಯಾಮ ಮಾಡ್ಕೊಳ್ಬೇಕು, ಯೋಗ ಮಾಡಬೇಕು, ಧ್ಯಾನ, ಪ್ರಾಣಾಯಾಮ ಇವನ್ನೆಲ್ಲ ನಾವು ಮಾಡಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಂಡು ನಮಗೆ ಯಾವುದೇ ಈ BP ಶುಗರು ಬರದ ಹಾಗೆ ನಾವು ನೋಡ್ಕೊಂಡಾಗ ಇಂಥ ಕೆಲಸ ಮಾಡಬಹುದು. ಅಂತೂ June 21 ಯೋಚನೆ ಮಾಡ್ತಾ ಇದ್ದಿ. ಈಗ 2014 ನಂತರ 2015 ವಿಶ್ವಸಂಸ್ಥೆಯವರು ಕೂಡ June 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಒಂದು ಡಿಕ್ಲೇರ್ ಮಾಡಿದ್ರು. ಆ ನಂತರ ಕಳೆದ 8-9 ವರ್ಷಗಳಲ್ಲಿ ನಿರಂತರವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿವಸ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಈ ಯೋಗಾಸನ ಎನ್ನುವಂತಹದ್ದು ಒಂದು ದಿವಸಕ್ಕೆ ಏನು ಸೀಮಿತ ಏನಲ್ಲ, ವರ್ಷ ಪೂರ್ತಿ ಪ್ರತಿ ಮನೆಯಲ್ಲಿಯೂ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂತಹದ್ದು. ಈಗ ಹೇಳಿದೆಯಲ್ಲ ನಮ್ಮ ಆರೋಗ್ಯವ ನಮ್ಮ ಕೈಯಲ್ಲೇ ಇದೆ ಅಂತ. ನಮ್ಮ ಆರೋಗ್ಯವನ್ನು ಕಾಪಾಡಬೇಕಿದ್ರೆ ಪ್ರತಿ ದಿವಸ ಕೂಡ ಒಂದಲ್ಲ ಒಂದು ರೀತಿಯ ವ್ಯಾಯಾಮವೋ ಎಕ್ಸಸೈಸೋ ಏನೋ ಒಂದು ಮಾಡ್ತಾ ಇರಬೇಕು ಅಂತ. ಮೊದಲೆಲ್ಲ ಮಾಡ್ತಾ ಇದ್ರು ಎಕ್ಸಸೈಸ್ ಅಂದ ತಕ್ಷಣ ಆ ರನ್ನಿಂಗ್ ಅಂತ ಹೇಳುವಂಥದ್ದು, ಓಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು. ಅದೆಲ್ಲಕ್ಕಿಂತ ಭಿನ್ನವಾಗಿ ಈ ಯೋಗಾಸನ ಎನ್ನುವಂಥದ್ದು ಪಾರಂಪರಿಕವಾಗಿ ನಮ್ಮ ದೇಶದಲ್ಲಿ ಬಂದಿರುವಂತಹದ್ದು, ಪತಂಜಲಿ ಮಹರ್ಷಿಗಳಿಂದಲೇ ಬಂದಿರುವಂತಹದ್ದು. ಹೌದು. ಆದ್ರೆ ಶಮಣ್ಣ, ಇದು ಏನಂದ್ರೆ ಒಂದು ಗಾದೆ ಮಾತು ಕೇಳ್ತೀವಿ ನೋಡ್ ಏನ್ ರೂಪಕ, ಹಿತ್ತಲ ಗಿಡ ಮದ್ದಲ್ಲ. ನಮ್ಮ ಈ ಯೋಗದ ಪ್ರಾಮುಖ್ಯತೆ ಎಷ್ಟಿದೆ, ಇದರಿಂದ ನಾವು ಏನೆಲ್ಲ ಲಾಭ ಪಡ್ಕೊಳ್ಬಹುದು, ಇದು ನಮ್ಮಗಳಿಗಿಂತನೂ ನಮ್ಮ ವಿದೇಶಿಯರೇ ಇದನ್ನ ಹೆಚ್ಚು ಎಳ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಬೇರೆ ದೇಶಗಳಲ್ಲಿ ನಿರಂತರವಾಗಿ ಈ ಯೋಗ, ಪ್ರಾಣಾಯಾಮ, ಧ್ಯಾನ ಎಷ್ಟು ಚಾಚು ತಪ್ಪದೆ ಮಾಡ್ತಾರೆ ಅವರು ಅಂದ್ರೆ, ಈಗ ನಾವು ಮತ್ತೆ ಶುರು ಮಾಡ್ಕೊಂಡಿದ್ದೀವಿ ಇದನ್ನ. ಹೌದು, ಈಗ ಶುರು ಮಾಡ್ಕೊಂಡಿದ್ದೇವೆ ನಾವು. ಮತ್ತೆ ನಮ್ಗೆ ಅಂತಂದ್ರೆ ಕೆಲವೊಂದ್ಸಲ ಗೊತ್ತಿಲ್ಲದೇನೆ ಕೆಲವೊಂದು ರೋಗಗಳು ಬಂದ್ಬಿಡುತ್ತೆ. ಈಗ ಮಾನಸಿಕ ಒತ್ತಡ ಅನ್ನುವಂಥದ್ದು ಈ ತರದ್ದೆಲ್ಲ ಬಂದ್ಬಿಡತ್ತೆ. ದೈಹಿಕವಾಗಿ ನಮ್ ಆರೋಗ್ಯ ಕೊಡೋದಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ನಮ್ಗೆ ಆರೋಗ್ಯ ಕೊಡುತ್ತೆ ಯೋಗ ಮಾಡೋದ್ರಿಂದ. ಶಮಣ್ಣ, ನಮ್ ರೂಪಕ್ಕೇನಂತಾಳೆ, ಬರೀ ನಾವು ಸುಸ್ಥಿತಿ ದೈಹಿಕವಾಗಿ ಇದ್ರೆ ಬೇಡ, ಮಾನಸಿಕವಾಗಿ ನಾನು ಆರಾಮಾಗಿರ್ಬೇಕು, ಅದು ಮುಖ್ಯ ಅಲ್ಲ ಶಮಣ್ಣ. ಈಗ ನಾವೀಗ ಒತ್ತಡ ಪೂರಿತ ಜೀವನದೊಳಗಿದ್ದೀವಿ, ಎಲ್ಲಿ ನೋಡು, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಯಾರೇ ಕೇಳು ಸ್ಟ್ರೆಸ್, ಟೆನ್ಷನ್. ಮತ್ತ ತಮಾಷೆ ಹೇಳ್ಬೇಕಂದ್ರೆ ರೂಪಕ, ಡಾಕ್ಟರ್ ಹತ್ರ ಹೋಗು, ಏನೋ ಒಂದ್ ತಲೆನೋಯ್ತಿದ್ದೀರಿ ತುಂಬಾ ಹೀಗೆ ಅಂತಂದ್ರೆ ಅದು ಟೆನ್ಷನ್ ಹೆಡ್ಏಕ್ ಅಂತಾರೆ. ಅಂದ್ರೆ ಇವಕ್ಕೆಲ್ಲಕ್ಕೂ ಪರಿಹಾರ ಏನು, ನಾವು ಮಾಡಬೇಕಾದಂತ ಯೋಗ, ಯೋಗದಿಂದ. ಅಂದ್ರೆ ಈಗ ಅಂತಾರಾಷ್ಟ್ರೀಯ ಯೋಗ ದಿವಸದ ಒಂದು ದಿವಸದ ಆಚರಣೆ ಅಲ್ಲ, ಪ್ರತಿ ದಿವಸವೂ ಕೂಡ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಗೊತ್ತು ಶಮಣ್ಣ, ನೀನು ಪದೇ ಪದೇ ಅದನ್ನೇ ಹೇಳ್ತಿದ್ದಿ ಅಂತಂದ್ರೆ, ನಾವೇನೋ ಒಂದು ದಿನ ಯೋಗ ಮಾಡಿ ಫೋಟೋ ಓಡಿಸ್ಕೊಂಡು ಮೊಬೈಲ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಹಾಕೊಂಡ್ ಬಿಡ್ತೀವಿ ಅಂತ. ಈಗ ಎಲ್ಲ ರೂಪಕ, ಈಗ ಎಷ್ಟೋ ಜನ ಹೇಳೋದೇನು ಅಂದ್ರೆ ಪುರುಸೊತ್ತಿಲ್ಲ ಅಂತ. ಏನೇ ಒಳ್ಳೆ ಕೆಲಸ ಮಾಡೋದಕ್ಕೂ ಪುರುಸೊತ್ತಿಲ್ಲ, ಆದ್ರೆ ಟಿವಿ ನೋಡೋದಕ್ಕೋ ಮೊಬೈಲ್ ನೋಡೋದಕ್ಕೋ ಸಾಕಷ್ಟು ಸಮಯ ಇರ್ತದೆ. ಅವ್ರ ಹತ್ರ ಹೋಗಿ ಕೇಳು, ಪ್ರತಿ ದಿವಸ ಒಂದು ಅರ್ಧ ಗಂಟೆ ಯಾವುದೋ ಒಂದು ವ್ಯಾಯಾಮ ಮಾಡು ಅಥವಾ ಯೋಗಾಸನ ಮಾಡು ಅಂದ್ರೆ ಪುರುಸೊತ್ತಿಲ್ಲ ಅಂತಾರೆ, ಅದು ಆಗ್ಬಾರ್ದು ಅಂತ. ಮತ್ತೆ ಶಾಮಣ್ಣ, ಈಗ ಯೋಗದಲ್ಲಿ ಎಷ್ಟೊಂದು ಟೈಪ್ ಗಳಿದೆ ಅಲ್ಲ ಮಂಜಕ್ಕ. ಇವಾಗ ಅದರಲ್ಲಿ ಪ್ರಾಣಾಯಾಮ ಮಾಡಬಹುದು, ಮತ್ತೆ ಅದ್ರ ಮುದ್ರೆನೂ ಅದರಲ್ಲೇ ಬರುತ್ತಲ್ಲ, ಮತ್ತೆ ಧ್ಯಾನ ಇವೆಲ್ಲವನ್ನೂ ಕೂಡ ಮಾಡಬಹುದು. ನಾವು ಒಂದು ಅದಕ್ಕೆ ತುಂಬಾ ಜಾಗ ಬೇಕು ಅಂತ ಏನಿಲ್ಲ, ಯಾವುದೇ ಬಂಡವಾಳ ತೊಡಗಿಸದೆ ನಿಮ್ಗೊಂದು ಅರ್ಧ ಗಂಟೆ ಸಮಯವನ್ನ ಮೀಸಲಾಗಿಟ್ಟರೆ ಸಾಕು, ಒಂದು ದೃಢ ಮನಸ್ಸು ಬೇಕು ಮಾಡಬೇಕು ಅಂತ. ಅದೇ ಅದ್ರ ಜೊತೆಗೆ ರೂಪಕ, ಈಗ ನೀನ್ ಹೇಳಿದೆಯಲ್ಲ, ಈಗ ಎಷ್ಟೊಂದು ಜನರಿಗೆ ಒಂದು ಮಧ್ಯ ವಯಸ್ಸು, ಹಿರಿಯ ನಾಗರಿಕರಾಗಿರ್ತಾರೆ, ಬೇರೆ ಬೇರೆ ದೈಹಿಕ ತೊಂದರೆ ಇರ್ತವೆ, ಕೆಳಗಡೆ ಕೂತ್ಕೊಳಕಾಗಲ್ಲ, ಈ ತರದವರು ಕೂಡ ಕುರ್ಚಿಯಲ್ಲೇ ಕೂತ್ಕೊಂಡು ಮಾಡುವಂತ ಹಲವಾರು ಆಸನಗಳಿವೆ, ಹಲವಾರು ರೀತಿಯ ಪ್ರಾಣಾಯಾಮಗಳಿವೆ. ಅಂದ್ರೆ ನಾವು ಈ ಯೋಗವನ್ನ ಬರೀ ಸೂರ್ಯ ನಮಸ್ಕಾರ ಮಾಡುದು, ಸರ್ವಾಂಗಾಸನ ಮಾಡುದು ಇದಕ್ಕೆ ಮಾತ್ರ ಬೇಕಾಗಿಲ್ಲ, ಇದು ನಮ್ಗೆ ಚಿಕಿತ್ಸೆಯಾಗಿ ಕೂಡ ಇವತ್ತು ಯೋಗ ಬಹಳಷ್ಟು ಸಹಕಾರಿಯಾಗಿದೆ. ಹೌದು ಮಂಜಕ್ಕ, ಮತ್ತೊಂದು ವಿಷಯವನ್ನ ಗಮನಿಸಬೇಕು. ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಸ್ಥಿತಿ ಹದಗೆಟ್ಟಾಗ ನಾವು ಯೋಚನೆ ಮಾಡ್ತೀವಿ, ನಾನು ಕೂಡ ಯೋಗಾಸನ ಮಾಡಿದ್ರೆ ಒಳ್ಳೇದಿತ್ತು ಅಂತ. ಹಾಗೆ 40-50 ಬಿ ಪಿ ಶುಗರ್ ಎಲ್ಲವೂ ಸಮಸ್ಯೆಗಳು ಬಂದಾಗ ನಾನು ಯೋಗಾಸನ ಮಾಡಿದ್ರೆ ಒಳ್ಳೇದಿತ್ತು ಅಂತ ಯೋಚನೆ ಮಾಡುವರಿದ್ದಾರೆ. ಹಾಗಲ್ಲ, 20-25 ವರ್ಷನ ಯುವಕರು, ಬಿಸಿ ರಕ್ತದ ಯುವಕರು ಕೂಡ, ಯುವಕರು ಅಂದ್ರೆ ಯುವತಿಯರು ಕೂಡ ಯೋಗಾಸನವನ್ನು ಮಾಡಬೇಕು ಅಂತ. ಆ ಹಂತದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ತಾ ಹೋದ್ರೆ ಮುಂದಕ್ಕೆ ಅಂತ ಸಮಸ್ಯೆಗಳು ಬಾರದೇ ಇರಬಹುದು. ಹೌದು ಹೌದು, ಅದನ್ನೇ ಈ ಶಾಮಣ್ಣ ಹೇಳೋದೇನ್ ಗೊತ್ತಾ ರೂಪಕ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಮಾತಿನ ಹಂಗೆ, ಮುಂದೆ ಬರುವ ತೊಂದರೆಗಳನ್ನ ನಾವು ಈಗಲೇ ಉತ್ತಮವಾದಂತಹ ಆರೋಗ್ಯವನ್ನ ಯೋಗಾಸನ, ಪ್ರಾಣಾಯಾಮ ಇಂಥವನ್ನು ಮಾಡಿಕೊಂಡು ಉತ್ತಮ ಆರೋಗ್ಯ ಇಟ್ಕೊಂಡ್ಬಿಟ್ರೆ ಮುಂದೆ ಬರುವ ಸಮಸ್ಯೆಯಿಂದ ದೂರ ಇರಬಹುದು. ಹೌದು ಮಂಜಕ್ಕ. ಈಗ ರೂಪಕ್ಕನ ಜೋಳಿಗೆ ಅಲ್ಲ ಈ ಸರಿ ಕೇಳೋದು, ಮಂಜಕ್ಕನ ಜೋಳಿಗೆಯಲ್ಲಿ ಏನು? ಮಂಜಕ್ಕನ ಜೋಳಿಗೆನಲ್ಲಿ ಈಗಾಗಲೇ ಹೇಳ್ಬಿಟ್ಟಿದೆಯಲ್ಲ, ಕುರುದಿಂಡಿಗಳು ಹೊರಗಡೆಗೆ ಜಿಟಿ ಜಿಟಿಯಾಗಿ, ಈ ಊರಾಗಂತೂ ಶಮಣ ಜಿಟಿ ಜಿಟಿ ಮಳೆ ಅನ್ನೋ ಶಬ್ದನೇ ಇಲ್ಲ, ದಬ ದಬ ಮಳೆನೇ ಇಲ್ಲಿ ಅಲ್ಲ. ಹೀಗೆ ಮಳೆ ಬಂತು ಅಂದ್ರೆ ಸುರಿತದೆ, ಆಮೇಲೆ ಶಾಂತ ಆಗ್ಬಿಡ್ತದೆ. ಒಳ್ಳೇದೆ, ಹೋಗುವವರಿಗೆ ತೊಂದರೆ ಕೊಡುದಿಲ್ಲ. ಕುರುಕುಲ್ ತಿಂಡಿ ಮಾಡಿ ತಿನ್ನೋದ್ರೊಳಗೆ ಮಳೆ ಹೋಗ್ಬಿಟ್ಟಿರತ್ತೆ. ಆವಾಗ ಇನ್ನೊಂದು ನೀನ್ ತಿನ್ನಕ್ ಶುರು ಮಾಡುವಾಗ ಇನ್ನೊಂದು ಮಳೆ ಶುರು ಆಗ್ತದೆ. ಹಂಗೆ ಈಗಿರ್ಲಿ ಶಮಣ್ಣ, ನೀನ್ ಬಂದಾಗಿನಿಂದ ನನ್ನ ಜೋಳಿಗೆ ಒಳಗ್ ಕಣ್ಣು ಹಾಕೊಂಡಿದ್ಯಾ, ಜೋಳಿಗೆನಲ್ಲಿ ಇರೋ ತಿನ್ಬಹುದು. ಹೌದೌದು, ಖಂಡಿತವಾಗಿಯೂ ಅದ್ರಲ್ಲಿ ಇರೋ ಕುರುಕುಲ್ ತಿಂಡಿನೇ ಕೊಡ್ತೀನಿ ನಿಂಗೆ. ರೂಪಕ್ಕ ಏನಾದ್ರೂ ಗಂಟ್ಲು ಬಿಸಿ ಮಾಡ್ತಾಳೆ ಅನ್ಕೊಳ್ತೀನಿ. ಹ ಮತ್ತೆ ಶಮಣ್ಣ, ಮಂಜಕ್ಕ ಮಾಡಿದ್ದು ಅವ್ರು ಮನೇಲಿ ಮಾಡಿದ್ದೆ ಕುರುಕುಲ್ ತಿಂಡಿ ಅದು, ಹಾಗಾಗಿ ತೊಂದ್ರೆ ಇಲ್ಲ, ಆರಾಮಾಗಿ ಎಷ್ಟು ಬೇಕಿದ್ರೂ ತಿನ್ಬಹುದು. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ರೂಪಾಗೌಡ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಕ್ತದಾನದ ಮಹತ್ವ ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ರೋಗಲಕ್ಷಣ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಕೇಳುವರೆ, ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ರಕ್ತದಾನದ ಮಹತ್ವ ಏನು, ಯಾಕಾಗಿ ರಕ್ತದಾನವನ್ನ ಮಾಡಬೇಕು ಹಾಗೂ ರಕ್ತದಾನದ ಒಂದು ಅನಿವಾರ್ಯತೆ ಏನು, ಜೊತೆಗೆ ರಕ್ತದಾನ ಮಾಡುವುದರಿಂದ ಏನೇನು ಅನುಕೂಲತೆಗಳಿವೆ, ಪೇಷೆಂಟ್ಗಳಿಗಾಗ್ಬೋದು ಅಥವಾ ರಕ್ತವನ್ನು ಕೊಡುವಂಥವರಿಗಾಗ್ಬೋದು ಏನೇನು ಅನುಕೂಲತೆಗಳಿವೆ, ಏನೇನು ಲಾಭವನ್ನು ಪಡ್ಕೊಳ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ಕಾರವಾರದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿ ರೋಗ ಲಕ್ಷಣಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಹೇಳಿ, ಪ್ರತಿ ವರ್ಷವೂ ಕೂಡ ಈ ರಕ್ತದಾನಿಗಳ ದಿನ ಅಂತ ಜೂನ್ 14 ತಾರೀಕನ್ನು ಆಚರಣೆ ಮಾಡಲಾಗ್ತಾ ಇದೆ, ಈ ವರ್ಷದ ಒಂದು ವಿಶೇಷತೆ ಏನು? ಸರ್, ಈ ವರ್ಷ ಥೀಮ್ ಇರುವುದು ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಶೇರ್ ಲೈಫ್, ಶೇರ್ ಆಫನ್. ಮುಂಚೆ ಬ್ಲಡ್ ತುಂಬ ಕೊಡ್ತಿದ್ರು, ಬಟ್ ಇವಾಗ ನಮ್ಮ ಎಲ್ಲ ಮುಂದುವರೆದಿರೋದ್ರಿಂದ ಅದರಿಂದ ಪ್ಲಾಸ್ಮಾ ಎಲ್ಲ ಇವಾಗ ಡೊನೇಟ್ ಮಾಡೋದು, ಎಫರೆಸಿಸ್ ಅಂತ ಟೆಕ್ನಿಕ್ ಎಲ್ಲ ಬಂದಿವೆ, ಅದರಲ್ಲಿ ನಾವು ಪ್ಲಾಸ್ಮಾನೇ ಸಪ್ರೇಟ್ ಮಾಡ್ಬೋದು, ಪ್ಲೇಟ್ಲೆಟ್ಸ್ನೇ ಸಪ್ರೇಟ್ ಮಾಡ್ಬೋದು. ಸೊ ಈ ವರ್ಷದ ಅನುಗುಣವಾಗಿ ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಸೊ ರಕ್ತ ಹೋಲ್ ಬ್ಲಡ್ಡು ಕೊಡ್ಬೋದು, ಇದರ ಪ್ಲಾಸ್ಮಾ ಮಾತ್ರ ಸಪ್ರೇಟ್ ಆಗೂ ಕೊಡ್ಬೋದು. ಅದ್ರ ಜೊತೆಗೆ ಶೇರ್ ಲೈಫ್, ಶೇರ್ ಆಫನ್, ನೀವು ಪ್ರತಿ ಒಂದ್ಸಲಿನೂ ರಕ್ತ ಕೊಟ್ಟಂಗೆ ಬಹಳ ಜೀವಗಳನ್ನು ಉಳಿಸ್ಬೋದು. ಒಬ್ರು ಡೊನೇಟ್ ಮಾಡಿದ್ರೆ 3 ಜನದ ಜೀವ ಉಳಿಸ್ಬೋದು. ಓಹೋ. ಆಮೇಲೆ ಶೇರ್ ಆಫನ್, ಇವಾಗ ನಮ್ಮ ಭಾರತದಲ್ಲೇ ನಾವು ನೋಡಿದ್ರೆ 4-5% ಜನ ಅಷ್ಟೇ ಬ್ಲಡ್ ಡೊನೇಟ್ ಮಾಡ್ತಾ ಇರೋದು ರೆಗ್ಯುಲರ್ ಆಗಿ. 140 crore ಶೇಕಡದಷ್ಟು ಜನ ಎಲಿಜಿಬಲ್ ಕೊಡ್ತಾರೆ. ಎಲಿಜಿಬಲ್ ಅಂದ್ರೆ ನಾವು ಮಾತಾಡೋದು 18 ಮೇಲಿರೋರು. ಅಷ್ಟು ಜನ ಡೊನೇಟ್ ಮಾಡ್ತಾ ಇರೋದು ಬರೀ 4-5%. ಇದನ್ನ ನಮಗೆ ರೆಗ್ಯುಲರ್ ಆಗಿ ಜಾಸ್ತಿ ಜನ ಡೊನೇಟ್ ಮಾಡಬೇಕು. ಅವಾಗ ಡೊನೇಟ್ ಮಾಡಿದಾಗ ಬಿಕಾಸ್ ರಕ್ತ ಒಂದೇ, ಬೇರೆಯವ್ರಿಗೆ ಏನು ನಾವು ಬೇರೆ ಮೆಡಿಕೇಶನ್ ಇಲ್ದಲ್ಲಿ ಇನ್ನೇನು ರಕ್ತ ಬೇಕು ಅಂದ್ರೆ ರಕ್ತನೇ ಬೇಕು. ಬೇರೆದನ್ನ ಜಾಗತಿಕವಾಗಿ ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ, ಇದನ್ನು ಉತ್ಪಾದನೆ ಮಾಡೋದು ಇನ್ನು ಎಲ್ಲ ಟ್ರಯಲ್ನಲ್ಲೇ ಇದೆ, ಯಾವುದು ವರ್ಕ್ ಆಗಿಲ್ಲ. ಈಗ ಯಾವ ಯಾವ ಸಂದರ್ಭದಲ್ಲಿ ರಕ್ತದಾನಿಗಳ ಅವಶ್ಯಕತೆ ಬರುತ್ತದೆ? ಮೋಸ್ಟ್ಲಿ ಬರೋದು ಯೂಶಲಿ ಒಂದು ರಕ್ತಹೀನತೆ. ಇವಾಗ ರಕ್ತಹೀನತೆ ನಾವು ನೋಡಿದಾಗ ಹಿಮೋಗ್ಲೋಬಿನ್ ಎಸ್ಪೆಷಲಿ 6 ಕಮ್ಮಿ ಇದ್ರೆ ಅವಶ್ಯಕತೆ ಇದ್ದೇ ಇರುತ್ತದೆ. ಇಲ್ಲದೆ ಇದ್ರೆ ಯಾವ್ದಾರ ಪ್ರಮುಖ ಶಸ್ತ್ರಚಿಕಿತ್ಸೆ, ಇವಾಗ ಯಾವ್ದಾರ ಸರ್ಜರಿ ಮಾಡಬೇಕು, ಆಕ್ಸಿಡೆಂಟ್ ಇರ್ಬೋದು, ಸರ್ಜರಿ ಇರ್ಬೋದು, ಇವಾಗ ಒಂದು ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಇದಾರೆ, ಹಾರ್ಟ್ ಸರ್ಜರಿಯಲ್ಲಿ ಒಂದೊಂದ್ಸಲಿ 5-10 ವರೆಗೂ ಬೇಕಾಗ್ಬೋದು, 5-10 ಪ್ಯಾಕೆಟ್ ಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ಮೇಜರ್ ಸರ್ಜರಿ, ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಕ್ ಹೋದ್ರೆ ಒಂದೊಂದ್ಸಲಿ 20 ಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ರಕ್ತದ ಅವಶ್ಯಕತೆ ಬಹಳ ಇರುತ್ತದೆ. ಸೊ ಇವಾಗ ನಾವು ಮೇಜರ್ ಹಾಸ್ಪಿಟಲ್ಸ್ ಅಲ್ಲೆಲ್ಲ ನೋಡಿದ್ರೆ ಅಷ್ಟೇ ಸ್ಟೋರೇಜ್ ಕೆಪಾಸಿಟಿ ಎಲ್ಲ ಬಿಲ್ಡಪ್ ಆಗಿರುತ್ತೆ. ಅದು ಬಿಟ್ಟರೆ ನೀವು ಹೇಳ್ದಂಗೆ ಆಕ್ಸಿಡೆಂಟ್ಸ್, ಆಕ್ಸಿಡೆಂಟ್ಸ್ ಅಲ್ಲಿ ಎಷ್ಟು ಬ್ಲಡ್ ಹೋಗಿದೆ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನಲ್ಲಿ 5 ಇರುತ್ತೆ. ಇವಾಗ 2 ಏನಾರು ಹೋಯ್ತು ಅಂದ್ರೆ ನಾವೇನಿಲ್ಲ ಅಂದ್ರು ಒಂದು 5-6 ಪ್ಯಾಕೆಟ್ ಹಾಕ್ಲೇಬೇಕು ಈ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೆ. ಅದ್ ಬಿಟ್ರೆ ರೆಗ್ಯುಲರ್ ಸ್ವಲ್ಪ ಜನಕ್ಕೆ ಒಂದು ರಕ್ತದ ತೊಂದರೆ ಇರುತ್ತೆ, ಇವಾಗ ತಲಸಿಮಿಯಾ, ಹಿಮೋಫಿಲಿಯಾ, ಸಿಕಲ್ ಸೆಲನಿಮಿಯಾ, ಅವ್ರಿಗೆ ರೆಗ್ಯುಲರ್ ಆಗಿ ಬ್ಲಡ್ ಬೇಕಾಗೇ ಬೇಕಾಗತ್ತೆ. ಯಾಕಂದ್ರೆ ಅವ್ರ ಬಾಡಿಲಿ ಪ್ರೊಡ್ಯೂಸ್ ಆಗೋದು ಎಸ್ಪೆಷಲಿ ಈ ತಲಸಿಮಿಯಾ, ಸಿಕಲ್ ಸೆಲನಿಮಿಯಾ, ಅದು ಜಾಸ್ತಿ ದಿವಸ ಬದುಕಲ್ಲ ಅಥವಾ ಅದರಿಂದ ತೊಂದರೆ ಆಗುತ್ತೆ. ಸೊ ಅದನ್ನ ಸಪ್ರೆಸ್ ಮಾಡಲಿಕ್ಕೆ ರೆಗ್ಯುಲರ್ ಆಗಿ ನಾವು ಬ್ಲಡ್ ಕೊಡಲೇಬೇಕು. ಸೊ ಇಂಥ ಕೇಸಸ್ ಅಲ್ಲಿ ಪ್ಯಾಕ್ಡ್ ರೆಡ್ ಸೆಲ್ಸ್ ಅಂತ ಕೊಡ್ತಾ ಇರ್ತೀವಿ, ಅವ್ರಿಗೆ ಕ್ರಾಸ್ ಮ್ಯಾಚ್ ಮಾಡಿ ರೆಗ್ಯುಲರ್ ಆಗಿ ಕೊಡ್ತಿರ್ತೀವಿ. ಡೆಲಿವರಿ ಸಂದರ್ಭದಲ್ಲಿ ಕೂಡ ಬೇಕಾಗಬಹುದು? ಡೆಲಿವರಿ ಸಂದರ್ಭದಲ್ಲಿ ಯೂಶಲಿ ಬೇಕಾಗೋದಿಲ್ಲ, ಬಟ್ ಏನಾದರೂ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲಡ್ ಲಾಸ್ ಆಯ್ತು ಅಂದ್ರೆ, ಸೊ ಯಾವಾಗ್ಲೂ ಯಾವುದೇ ಸರ್ಜರಿ ಆದ್ರೂ ಯಾವುದೇ ಸರ್ಜರಿ ಆದ್ರೂ ಒಂದ್ಸಲಿ ನಾವು ಬ್ಲಡ್ ಅನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ, ಅಂದ್ರೆ ಬುಕ್ ಮಾಡಿಟ್ಟಿರ್ತಾರ. ಇವಾಗ ಓ ಪಾಸಿಟಿವ್ ಒಬ್ರಿಗೆ ಬೇಕು ಅಂದ್ರೆ ಆಲ್ರೆಡಿ ಬ್ಲಡ್ ಬ್ಯಾಂಕ್ ಅಲ್ಲಿ ಹೇಳಿಟ್ಟಿರ್ತಾರೆ, ಈ ರೀತಿ ನಮ್ಗೆ ಈ ಬ್ಲಡ್ ಗ್ರೂಪ್ ಕ್ರಾಸ್ ಮ್ಯಾಚ್ ಮಾಡಲ್ಲ ರೆಡಿ ಇರುತ್ತೆ, ಎಮರ್ಜೆನ್ಸಿ ಯಾವಾಗಲೂ ರೆಡಿ ಇರುತ್ತೆ. ಸೊ ಆಗಿದ ತಕ್ಷಣ ಏನಾರು ಎಮರ್ಜೆನ್ಸಿ ಬೇಕು ಅಂದ್ರೆ ಅಲ್ಲಿಂದ ಬ್ಲಡ್ ಬ್ಯಾಂಕ್ ತಂದು ಅವ್ರು ಕೊಡೋದು. ಈಗ ಬ್ಲಡ್ ಸಂಗ್ರಹ ಮಾಡುವಂತಹದ್ದು ಅಥವಾ ರಕ್ತದಾನಿಗಳಿಂದ ರಕ್ತವನ್ನು ಸಂಗ್ರಹಿಸುವಂತಹದ್ದು, ಈ ಪ್ರಕ್ರಿಯೆ ಹೇಗೆ ನಡೀತದೆ, ಯಾರಿಂದ ರಕ್ತವನ್ನು ಕೊಡಬಹುದು ಅಥವಾ ಯಾರು ಕೊಡಬಹುದು, ಮತ್ತು ಇದರ ಸಂಗ್ರಹಣೆ ಎಲ್ಲ ಹೇಗೆ ಸರ್? ಇವಾಗ ಅರ್ಹತೆ ನೋಡಬೇಕು ಅಂದ್ರೆ ಫಸ್ಟ್ ಏಜ್ ಗ್ರೂಪ್, ಏಜ್ ಗ್ರೂಪ್ ಅಬೌವ್ 18 ಇಯರ್ಸ್ ಎಲಿಜಿಬಲ್ ಆಗಿರ್ಬೇಕು, ಅವರು ಸಿದ್ಧರಾಗಿರ್ಬೇಕು ವೋಟ್ ಹಾಕೋರೆ. ಆಮೇಲೆ 65 ವರ್ಷದ ಒಳಗಡೆ, 18 65 ವರ್ಷದ ಒಳಗಡೆ ಸರಿ. ಆಮೇಲೆ ತೂಕ ಮಿನಿಮಮ್ 45 kgs, ಅದಕ್ಕಿಂತ ಕಮ್ಮಿ ಇರಬಾರ್ದು. ಅದ್ರ ಮೇಲೆ ಇನ್ನು ಬಿ ಪಿ ಎಲ್ಲ ಕಂಟ್ರೋಲ್ ಅಲ್ಲಿ ಇರಬೇಕು, ಪಲ್ಸ್ ರೇಟ್ ಕಂಟ್ರೋಲ್ ಅಲ್ಲಿ ಇರಬೇಕು. ಹಿಮೋಗ್ಲೋಬಿನ್ ಅದು ಇಂಪಾರ್ಟೆಂಟ್, 12.5 gram ಜಾಸ್ತಿ ಇರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಯಾವುದೇ ಗಂಭೀರವಾದ ಕಾಯಿಲೆ ಇರಬಾರ್ದು, ಗಂಭೀರವಾದ ಕಾಯಿಲೆ ಇರಬಾರ್ದು, ಜ್ವರ ಇರಬಾರ್ದು, ಜ್ವರ ಇರಬಾರ್ದು, ವ್ಯಾಕ್ಸಿನೇಷನ್ ಆಗಿರಬಾರ್ದು ರೀಸೆಂಟ್ಲಿ. ಆಮೇಲೆ ಟ್ಯಾಟೂ ಎಲ್ಲ ಮಾಡಿದ್ರೆ ಒಂದು ವರ್ಷದವರೆಗೂ ನಾವು ತಗೊಳ್ಳೋದಿಲ್ಲ. ಯಾವ್ದಾರ ಸೂಜಿ ಎಲ್ಲ ಮಾಡಿಸ್ಕೊಂಡಿರಿಂದ ಯಾವ್ದಾರ ಇನ್ಫೆಕ್ಷನ್ ಬಂದಿರೋ ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ನಾವು ಪೇಷಂಟ್ಗೆ ಕೊಡ್ತೀವಿ ಒಂದು ರಿಕ್ವೆಸ್ಟ್ ವರದಿ, ವರದಿ ಅದರಲ್ಲಿ ನೀವೇ ತುಂಬಿಸಿ ನೀವೇ ಕೊಡಿ. ಅವರು ಎಲಿಜಿಬಲ್ ಇದ್ರೆ ಅವರೇ ಟಿಕ್ ಮಾಡಿ ಒಪ್ಕೋತಾರೆ ಈ ರೀತಿ ನನಗೆ ಇದಿಲ್ಲ. ಹೈ ರಿಸ್ಕ್ ನ ನಾವು ರೂಲ್ ಔಟ್ ಮಾಡಬೇಕು, ಹೈ ರಿಸ್ಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಯಾರಿಗಾದರೂ ಈ ಎಚ್ ಐ ವಿ ರಿಸ್ಕು, ಹೆಪಟೈಟಿಸು ಅಥವಾ ಮಲೇರಿಯಾ, ಸಿಫಿಲಿಸು ಇಂಥ ರೋಗಗಳು ಯಾಕಂದರೆ ರಕ್ತದಿಂದ ಹೊರಡ್ಬೋದು, ಸೊ ಆ ರಿಸ್ಕ್ ಇರೋರು ಅವರಾಗೆ ಬೇಡ ಅಂತ ಡಿಸೈಡ್ ಮಾಡ್ಕೋತಾರೆ. ಯಾಕಂದರೆ ನಾವು ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳೋಕ್ಕಾಗಲ್ಲ, ಅವರೇ ಡಿಸೈಡ್ ಮಾಡ್ಕೋತಾರೆ. ಆಮೇಲೆ ಪ್ರತಿ ಟೆಸ್ಟನ್ನು ಯಾವುದೇ ಟೆಸ್ಟ್ ಆದರೂ 100% ಕರೆಕ್ಟ್ ಇರಲ್ಲ, ಎಲ್ಲರೂ ಒಂದು ಮಿಸ್ ಆಗೋ ಚಾನ್ಸಸ್ ಇದ್ದೇ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಸ್ಕ್ರೀನಿಂಗ್ ಮಾತ್ರ ಸೀರಿಯಸ್ ಆಗಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ವಾಲಂಟ್ರಿ, ಅವರಾಗೆ ಬಂದು ಸ್ವಯಂ ಪ್ರೇರಿತವಾಗಿ ಬರೋರು ಮಾತ್ರ ನಮ್ಗೆ ಬೇಕಾಗಿರೋದು. ಯಾವುದೇ ಒತ್ತಾಯ ಪೂರ್ವಕವಾಗಿ ಬ್ಲಡ್ ಕೊಡುವ ಹಾಗಿಲ್ಲ, ಒತ್ತಾಯ ಅಥವಾ ದುಡ್ಡಿಗಾಗಿ ಯಾರು ಬರಬಾರದು. ಈಗ ರಕ್ತ ಸಂಬಂಧಿಗಳು ಕುಟುಂಬಸ್ಥರು ಕೂಡ ನೇರವಾಗಿ ಕೊಡಬಹುದಾ? ಕೊಡಬಹುದು, ಬಟ್ ಅವ್ರಿಗೆ ನಾವು ಕೊಡೋದಿಲ್ಲ. ಅಂದ್ರೆ ಅದು ನಾವು ರಿಪ್ಲೇಸ್ಮೆಂಟ್ ಡೋನರ್ಸ್ ಅಂತ ಹೇಳ್ತೀವಿ. ಆ ಬ್ಲಡ್ ತಗೊಂಡು ಅಂದ್ರೆ ಎಮರ್ಜೆನ್ಸಿ ಕೇಸ್ ನಲ್ಲಿ ಇಂಥದ್ದು ಸಂದರ್ಭ ಬರ್ತದೆ. ಒಂದೊಂದು ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟೋರೇಜ್ ತುಂಬಾ ಕಮ್ಮಿ ಇರುತ್ತೆ. ಇವಾಗ ನಿಮ್ಗೆ ರೇರ್ ಬ್ಲಡ್ ಗ್ರೂಪ್ ಬೇಕಂತ ಹೇಳ್ತೀರಾ, ನಮ್ಗೆ ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ವಲ್ಪ ಟೈಮ್ಸ್ ರೇರ್ ಬ್ಲಡ್ ಗ್ರೂಪ್ ಇಡಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ನಾವು ರಿಪ್ಲೇಸ್ಮೆಂಟ್ ತಗೊಂಬಂದಿ ಅಂತ ಹೇಳ್ತೀವಿ, ಯಾಕಂದ್ರೆ ಆ ಬ್ಲಡ್ ಕೊಟ್ಟರೆ ನಾವು ಈ ಬ್ಲಡ್ ಕೊಡ್ತೀವಿ ಅಂತ. ಈ ರಕ್ತದ ಗ್ರೂಪಿಂಗ್ ಅಥವಾ ಒಂದು ಬ್ಲಡ್ ಗ್ರೂಪಿಂಗ್ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಏನು ಎ ಪಾಸಿಟಿವ್, ಓ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂದ್ರೆ ಈ ಬಗ್ಗೆ ಸರ್? ಬ್ಲಡ್ ಗ್ರೂಪ್ ಅಲ್ಲಿ ಸಿಸ್ಟಮ್ಸ್ ತುಂಬಾ ಇವೆ, ಅದರಲ್ಲಿ ನಮ್ದು ಮೇಜರ್ ಅಂತ ನಾವು ಮಾತಾಡೋದು ಅಂದ್ರೆ ಇಲ್ಲಿ ಎ ಬಿ ಓ ಸಿಸ್ಟಮ್ ಮತ್ತೆ ಆರ್ ಎಚ್ ಸಿಸ್ಟಮ್ ಅಂತ. ಎ ಬಿ ಓ ಸಿಸ್ಟಮ್ ಅಲ್ಲಿ ಅಗೇನ್ ಓ ಬ್ಲಡ್ ಗ್ರೂಪು, ಎ ಬ್ಲಡ್ ಗ್ರೂಪು, ಬಿ ಬ್ಲಡ್ ಗ್ರೂಪು, ಎ ಬಿ ಬ್ಲಡ್ ಗ್ರೂಪ್ ಅಂತ ಬರುತ್ತೆ. ಈ ಆರ್ ಎಚ್ ಸಿಸ್ಟಮ್ ಅಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಬರುತ್ತೆ, ಇದು ಮೇಜರ್ ಸಿಸ್ಟಮ್ಸ್. ಅದು ಬಿಟ್ಟರೆ ಇನ್ನು 400 ಹಲವಾರು ಇನ್ನು ಬ್ಲಡ್ ಗ್ರೂಪ್ ಸಿಸ್ಟಮ್ಸ್ ಇವೆ. ಸೊ ಇವು ಮೇಜರ್, ಏನಾರ ತೊಂದರೆ ಆದರೆ ಇವಾಗ ನಮ್ಮ ಬ್ಲಡ್ ಗ್ರೂಪ್ ಇವಾಗ ಓ ಪಾಸಿಟಿವ್ ಅಂದರೆ ನಿಮ್ದು ಓ ಪಾಸಿಟಿವ್ ಅಂದರೆ ಆ ರೀತಿ ಐಡೆಂಟಿಫೈ ಮಾಡಲಿಕ್ಕೆ ಎ ಬಿ ಓ ಆರ್ ಎಚ್ ಸಿಸ್ಟಮ್ ಅಡಿಕ್ವೇಟ್. ಬಟ್ ಇದು ಬಿಟ್ಟು ಇನ್ನು ಹಲವಾರು ಸಿಸ್ಟಮ್ಸ್ ಇವೆ, ಅದಕ್ಕೋಸ್ಕರ ನಾವು ಬ್ಲಡ್ ಬ್ಯಾಂಕ್ ಅಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡೋದು. ಈ ಇದರಲ್ಲಿ ಓ ಪಾಸಿಟಿವ್ ಕಾಮನ್ ಆಗಿ ಇವಾಗ ಭಾರತದಲ್ಲಿ ಒಂದು 30-35% ಓ ಬ್ಲಡ್ ಗ್ರೂಪ್ ಓ ಪಾಸಿಟಿವ್. ಅದೇ ರೀತಿ ಎ ಬಿ ನೆಗೆಟಿವ್ ಹೋದ್ರೆ ಅದು ವೆರಿ ರೇರ್, 1%ಕ್ಕಿಂತ ಕಮ್ಮಿ. ಅದರಲ್ಲೇ ಇನ್ನು ಬಾಂಬೆ ಬ್ಲಡ್ ಗ್ರೂಪ್ ಅಂತ ಎಲ್ಲ ಬರುತ್ತೆ, ಅದು 10,000 ಭಾರತದಲ್ಲಿ ಒಂದು 400-500 ಇರಬಹುದು. ಈಗ ಯಾವ ವ್ಯಕ್ತಿ ಯಾರಿಗೆ ರಕ್ತವನ್ನು ಕೊಡಬಹುದು ಈ ಮ್ಯಾಚಿಂಗ್ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಹೇಳಿ. ಇವಾಗ ನಾನು ಅದು ಎ ಬಿ ಓ ಅಂಡ್ ಆರ್ ಎಚ್ ಸಿಸ್ಟಮ್ ಹೇಳದ್ನಲ್ಲ, ಅದು ಮ್ಯಾಚ್ ಆಗಲೇಬೇಕು ಫಸ್ಟ್. ಇವಾಗ ನಂದು ಓ ಪಾಸಿಟಿವ್, ನಿಮ್ದು ಓ ಪಾಸಿಟಿವ್ ಅಂದ್ರೆ ನಾವು ನೀವು ಕೊಡಬಹುದು, ಬಟ್ ಇದರಲ್ಲಿ ಇನ್ನು 400 ಬ್ಲಡ್ ಗ್ರೂಪ್ ಸಿಸ್ಟಮ್ ಇದೆ ಅಂತ ಹೇಳದ್ನಲ್ಲ, ಅದಕ್ಕೋಸ್ಕರ ನಾವು ಕ್ರಾಸ್ ಮ್ಯಾಚಿಂಗ್ ಮಾಡಬೇಕು. ಇನ್ಯಾವುದರ ರಿಯಾಕ್ಷನ್ ಆದ್ರೆ, ಬಿಕಾಸ್ ನಾನು ಡೊನೇಟ್ ಮಾಡಬೇಕಾದ್ರೆ ನಾನು ಆರೋಗ್ಯವಾಗಿರಬೇಕು. ಬಟ್ ಯಾರು ಬ್ಲಡ್ ಇಸ್ಕೋತಾರೆ ಅವ್ರ ಆರೋಗ್ಯ ಯಾವಾಗಲೂ ಗಂಭೀರವಾಗಿರುತ್ತೆ. ಸೊ ಅವ್ರಿಗೆ ಒಂಚೂರು ಅಸಮಾನತೆ ಆದ್ರೆ ಅವ್ರ ಜೀವ ಹೋಗ್ಬೋದು, ಅದಕ್ಕೋಸ್ಕರ ಕ್ರಾಸ್ ಮ್ಯಾಚಿಂಗ್ ವೆರಿ ಸೀರಿಯಸ್. ಸೊ ಓ ಪಾಸಿಟಿವ್ ನಂದು ನಿಮ್ದು ಓ ಪಾಸಿಟಿವ್ ಫಸ್ಟ್ ಅದು ಮ್ಯಾಚ್ ಆಗಬೇಕು, ಅದಾದ್ಮೇಲೆ ನಾವು ಮೇಜರ್ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ, ಮತ್ತೆ ಮೈನರ್ ಕ್ರಾಸ್ ಮ್ಯಾಚಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ಫುಲ್ ಏನು ರಿಯಾಕ್ಷನ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಲಡ್ ಡೊನೇಷನ್ಗೆ ಒಪ್ಕೋತೀವಿ, ನನ್ನ ಸ್ಯಾಂಪಲ್ ನಿಮ್ಗೆ ಬರುತ್ತೆ ಆ ರೀತಿ. ಅಂದ್ರೆ ಈಗ ರಕ್ತವನ್ನು ಕೊಡುವುದಕ್ಕೆ ಮೊದಲು ಮತ್ತು ರಕ್ತವನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ಕೂಡ ನೀವು ಪರೀಕ್ಷೆಯನ್ನು ಮಾಡಿಸಬೇಕು. ಹೌದು, ಇವಾಗ ನಾನು ನಿಮಗೆ ರಕ್ತ ಕೊಡಬೇಕು ಅಂದರೆ ನನ್ನ ರಕ್ತ ಮತ್ತು ನಿಮ್ಮ ರಕ್ತ ಸ್ಯಾಂಪಲ್ಲು ಎರಡನ್ನೂ ರನ್ ಮಾಡಿ ಕ್ರಾಸ್ ಮ್ಯಾಚ್ ಮಾಡಬೇಕು. ಎರಡು ಮ್ಯಾಚ್ ಆಗುತ್ತೆ, ಏನು ರಿಯಾಕ್ಷನ್ ಆಗಲ್ಲ ಅಂದರೆ ಆವಾಗ ಕೊಡ್ಬೋದು. ಆಮೇಲೆ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತೇಳಿ ಮಾಡುವಂಥ ಒಂದು ಸಂದರ್ಭ ಬರ್ತದೆ, ಇದರ ಒಂದು ವಿಶೇಷತೆ ಏನು, ಯಾಕಾಗಿ ಇಂಥ ಕ್ಯಾಂಪ್ಗಳನ್ನೆಲ್ಲ ಮಾಡಲಾಗ್ತದೆ? ಬ್ಲಡ್ ಡೊನೇಷನ್ ಕ್ಯಾಂಪ್ ನಮಗೆ ಸ್ವಯಂ ಪ್ರೇರಿತ ಜನರು ಬೇಕು. ಹೌದು. ಸೊ ಯಾರು ಅವರಾಗೆ ಬಂದು ಕೊಟ್ಟರೆ ಅವ್ರು ಆರೋಗ್ಯವಾಗಿದ್ದೀನಿ, ನನಗೆ ಯಾವ ತೊಂದರೆನೂ ಇಲ್ಲ, ನನ್ನ ಬ್ಲಡ್ ಸುರಕ್ಷಿತವಾಗಿದೆ ಅಂತ. ಇಲ್ಲ ಅಂದರೆ ನಾವು ಏನಾದರೂ ಯಾರಿಗಾರು ಒತ್ತಾಯ ಮಾಡಿದ್ರೆ, ಗೊತ್ತಿಲ್ಲದ್ರೆ ಇವಾಗ ರಿಲೇಟಿವ್ಸ್ ರಿಪ್ಲೇಸ್ಮೆಂಟ್ ಡೋನರ್ಸ್ ಅಂತ ಹೇಳೋದ್ನಲ್ಲ, ಇವಾಗ ಒಬ್ಬೊಬ್ಬರದು ಹೈ ರಿಸ್ಕ್ ಏನಾರು ಇದ್ರೆ ಅವ್ರ ಹಿಸ್ಟ್ರಿನಲ್ಲಿ, ಅಂಥ ಟೈಮಲ್ಲಿ ಏನಾರು ಅಕಸ್ಮಾತ್ ಆಗಿ ಅವರೇನಾರು ಡೊನೇಟ್ ಮಾಡಕ್ಕೆ ಬಂದರೆ, ಫೋರ್ಸ್ ಮಾಡಿ ಅವರು ಅವರ ಹಿಸ್ಟ್ರಿ ಮುಚ್ಚಿಟ್ಟು ನಾವು ಟೆಸ್ಟ್ ಮಾಡಿದಾಗ ಒಂದೊಂದ್ಸಲಿ ಸಿಗದೇ ಇದ್ರೆ, ನಾವು ಅವರ ರಿಸಿಪಿಯೆಂಟ್ ಅಂದರೆ ಯಾರ ಪೇಷಂಟ್ಗೆ ಈ ಕೇಸಲ್ಲಿ ನಾವು ಪಾಸಿಟಿವ್ ಎಚ್ ಐ ವಿ ಪಾಸಿಟಿವ್ ಓ ಎಚ್ ಹೆಪಟೈಟಿಸ್ ಪಾಸಿಟಿವ್ ಬ್ಲಡ್ ಏನಾರು ನಾವು ಕೊಟ್ಬಿಡ್ಬೋದು. ಯಾಕಂದ್ರೆ ಅವೆಲ್ಲ ಒಂದು ಸಲ ಬಂದರೆ ತೊಂದರೆ ಆಗುತ್ತೆ ತುಂಬ ಜೀವನಕ್ಕೆ. ಅದಕ್ಕೋಸ್ಕರ ನಮ್ಗೆ ಯಾವಾಗಲೂ ಡೊನೇಷನ್ ಕ್ಯಾಂಪ್, ಆದಷ್ಟು ಡೊನೇಷನ್ ಕ್ಯಾಂಪ್. ಇವಾಗ ವರ್ಲ್ಡ್ ಬ್ಲಡ್ ವಿಶ್ವ ದಿನ ಇದೆಯಲ್ಲ, ಅಂದು ಇವತ್ತಿನ ಮೂರಿಂದ ನಾಲ್ಕು ಕ್ಯಾಂಪ್ ನಡೀತಾ ಇದೆ ನಮ್ಮಲ್ಲಿ. ಅದೇ ರೀತಿ ತುಂಬಾ ಕಡೆ, ಇವಾಗ ನಾವು ಕಾಲೇಜ್ನಲ್ಲಿ ಕ್ಯಾಂಪ್ ನಡೆಸ್ತೀವಿ, ನೇವಲ್ ಬೇಸಲ್ಲಿ ಕ್ಯಾಂಪ್ ನಡೆಸ್ತೀವಿ, ಎನ್ಎಸ್ಎಸ್ ಕ್ಯಾಂಪ್ ರೀತಿಯಲ್ಲಿ ತುಂಬಾ ಕ್ಯಾಂಪ್ ನಡೆಸ್ತಾ ಇರ್ತೀವಿ. ನಮಗೆ ವಾಲಂಟರಿ ಡೋನರ್ಸ್ ಬೇಕು. ಆಮೇಲೆ ಈಗ ಬ್ಲಡ್ ಅಂದ್ರೆ ರಕ್ತವನ್ನು ಕೊಡುವಂತಹದ್ದು ಅಥವಾ ರಕ್ತದಾನವನ್ನು ಪಡೆಯುವಂತಹದ್ದು, ಇದರ ವಿಧಾನದ ಬಗ್ಗೆ ಹೇಳಿ. ಒಂದು ಏಕಕಾಲಕ್ಕೆ ಎಷ್ಟು ರಕ್ತವನ್ನು ತೆಗೆದುಕೊಳ್ಳಲಾಗ್ತದೆ ಮತ್ತು ಅದನ್ನು ಸಂಗ್ರಹಣೆ ಶೇಖರಣೆ ಮಾಡುವಂತಹದ್ದೆಲ್ಲ ಹೇಗೆ? ಇವಾಗ ಬ್ಲಡ್ ಫಸ್ಟ್ ಡ್ರಾ ಮಾಡ್ತೀವಲ್ಲ, ಒಂದು ಫಸ್ಟ್ ಪೇಷಂಟ್ ಎಲ್ಲ ಮೆಡಿಕಲ್ ಹಿಸ್ಟ್ರಿ ಎಲ್ಲ ಕರೆಕ್ಟ್ ಆಗಿರಬೇಕು, ಹೈ ರಿಸ್ಕ್ ಏನು ಇರಬಾರ್ದು. ಎಲ್ಲ ನಾವು ಕ್ಲಿಯರ್ ಮಾಡಿದ್ಮೇಲೆ ನಾವು ಬ್ಲೀಡ್ ಮಾಡ್ತೀವಿ. ಬ್ಲೀಡ್ ಮಾಡಬೇಕಾದ್ರೆ ನಾವು ಯೂಶಲಿ ಒಂದು ಸಿಂಗಲ್ ಬ್ಲಡ್ ಬ್ಯಾಗ್ ಅಥವಾ ಟ್ರಿಪಲ್ ಬ್ಲಡ್ ಬ್ಯಾಗ್ ಅಂತ ಬರುತ್ತೆ. ಟ್ರಿಪಲ್ ಬ್ಲಡ್ ಬ್ಯಾಗ್ ಅಂದರೆ ನಾವು ಅದು ಮೂರು ಕಾಂಪೊನೆಂಟ್ಗಳು ಸಪ್ರೇಟ್ ಮಾಡ್ತೀವಿ, ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಮತ್ತು ಆರ್ ಬಿ ಸಿನ ಪ್ಯಾಕ್ ಸೆಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಮೂರು ಸಪ್ರೇಟ್ ಮಾಡ್ತೀವಿ. ಇಲ್ಲ ಸಿಂಗಲ್ ಬ್ಯಾಗ್ ಆದರೆ 350 ml, ಟ್ರಿಪಲ್ ಬ್ಯಾಗ್ ಆದರೆ 450 ml. ಒಬ್ಬ ಮನುಷ್ಯನಲ್ಲಿ 5 ಲೀಟರ್ ಬ್ಲಡ್ ಇರುತ್ತೆ. ಸರಿ. ಸೊ 450 ml ತೆಗೆಯೋದ್ರಿಂದ ಏನು ತೊಂದರೆ ಆಗಲ್ಲ. ಒಂಚೂರು ಹಬ್ಬಬ್ಬ ಅಂದರೆ ಚೂರು ಸುಸ್ತಾಗ್ಬೋದು ಅಥವಾ ತಲೆ ಸುತ್ತ ಬರ್ಬೋದು. ಸೊ ಫ್ಲೂಯಿಡ್ಸ್ ಎಲ್ಲ ತಗೊಳಕ್ ಶುರು ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ ನಾವು ಒಂದ್ಸಲ ಬ್ಲಡ್ ಕಲೆಕ್ಟ್ ಮಾಡಿದ್ಮೇಲೆ ಅರೌಂಡ್ ಅದನ್ನ ಆಂಟಿಕೋಗಲೆಂಟಲ್ ಕಲೆಕ್ಟ್ ಮಾಡ್ತೀವಿ, ಅದಕ್ಕೆ CPDA ಅಂತ. ಅದನ್ನ ನಾವು ಸ್ಟೋರೇಜ್ ಅಲ್ಲಿಟ್ಟರೆ 35 ದಿವಸದವರೆಗೂ ತೊಂದರೆನೇ ಇಲ್ಲ. 35-42 ದಿವಸದವರೆಗೂ ವೇರಿ ಆಗುತ್ತೆ, ಬಟ್ ಅಲ್ಲಿವರೆಗೂ ಬ್ಲಡ್ನ ಸ್ಟೋರ್ ಮಾಡ್ಬೋದು. ಅದು ಬಿಟ್ಟು ಪ್ಲಾಸ್ಮಾ ನಾವು ಸಪ್ರೇಟ್ ಮಾಡಿದ್ರೆ ಪ್ಲಾಸ್ಮಾ ಫ್ರೀಜರ್ ಅಲ್ಲಿ 3-5 ಇಯರ್ಸ್ ಎಲ್ಲ ಫ್ರೀಜ್ ಮಾಡಿ ಇಡ್ಬೋದು. ಪ್ಲೇಟ್ಲೆಟ್ಸ್ ಆದರೆ 5 ದಿನ ಮಾತ್ರ. ಒಂದ್ಸಲ ಕಲೆಕ್ಟ್ ಮಾಡಿದ 5 ದಿವಸದವರೆಗೂ ನಾವು ಪ್ಲೇಟ್ಲೆಟ್ ಅಜಿಟೇಷನ್ ಅಂತ ಹೇಳ್ತೀವಿ, ಅಜಿಟೇಷನ್ ಚೇಂಬರ್ ಅಂತ, ಅದರಲ್ಲಿ 25 ಡಿಗ್ರೀಸಲ್ಲಿ ಯಾವಾಗಲೂ ಸೇವ್ ಮಾಡಿರ್ತೀವಿ. ಈ ಹೋಲ್ ಬ್ಲಡ್ ಆದರೆ ನಾವು 4 ಡಿಗ್ರೀಸ್ನಲ್ಲೇ ಸೇವ್ ಮಾಡಬೇಕು, ಅದನ್ನು ಯಾವಾಗಲೂ ಅಲ್ಲೇ ಸ್ಟೋರಲ್ಲಿ ಇಟ್ಟಿರಬೇಕು. ಈಗ ಒಂದು ಸಾರಿ ರಕ್ತವನ್ನು ದಾನ ಮಾಡಿದ ನಂತರ ಎಷ್ಟು ಸಮಯದ ಅವಧಿಯ ನಂತರ ಮತ್ತೆ ಪುನಃ ರಕ್ತವನ್ನು ಕೊಡಬಹುದು, ಅಥವಾ ವರ್ಷಕ್ಕೆ 2 ಸಾರಿ 3 ಸಾರಿ ಅಂತ ಕೊಡ್ಲಿಕ್ಕೆ ಆಗ್ತದೆ ಹೇಗೆ? ಗಂಡಾದ್ರೆ ವರ್ಷಕ್ಕೆ 4 ಸಲಿ, 3 ತಿಂಗಳಿಗೆ 4 ಸಾರಿ ಕೊಡಬಹುದು ಪುರುಷರಿಗಾದ್ರೆ. ಮಹಿಳೆಯರಿಗಾದ್ರೆ ವರ್ಷಕ್ಕೆ 3 ಸಲಿ, ಪ್ರತಿ 4 ತಿಂಗಳಿಗೊಂದ್ಸಲಿ ಡೊನೇಟ್ ಮಾಡಬಹುದು. ಏನಂದ್ರೆ ಅವ್ರ ಕಂಡೀಷನ್ಸ್ ಮಾತ್ರ ಕರೆಕ್ಟ್ ಆಗಿರಬೇಕು, ಅವ್ರ ಹಿಮೋಗ್ಲೋಬಿನ್ ಎಲ್ಲ ಕರೆಕ್ಟ್ ಆಗಿರಬೇಕು, ಹೆಲ್ತ್ ಎಲ್ಲ ಕರೆಕ್ಟ್ ಆಗಿದ್ರೆ ದೇ ಕ್ಯಾನ್ ಡೊನೇಟ್. ನಾವು ಅದಕ್ಕೆ ಹೇಳ್ತೀವಿ, ಅಟ್ಲೀಸ್ಟ್ ನಮಗೆ ಅವ್ರು ವರ್ಷಕ್ಕೆ 4 ಸಲಿ ಮಾಡದಿದ್ರು ಪರವಾಗಿಲ್ಲ, ವರ್ಷಕ್ಕೊಂದು 2 ಸಲಿ ಅವ್ರ ಬರ್ಡೇ, ಅವ್ರ ಆನಿವರ್ಸರಿ ಅಥವಾ ಯಾವ್ದಾರ ಒಳ್ಳೆ ಏನಾರ ಟೈಮ್ನಲ್ಲಿ ಬಂದು ಅವರೇ ಡೊನೇಟ್ ಮಾಡಿದ್ರೆ ಒಳ್ಳೇದು. ಈ ರಕ್ತವನ್ನು ದಾನ ಮಾಡುವುದರಿಂದ ಆ ದಾನಿಗಳಿಗೆ ಏನು ಲಾಭ ಆಗ್ತದೆ? ಒಂದು ಜೀವ ಉಳಿಸೋದು. ಒಬ್ರು ಒಂದು ಫುಲ್ ಬ್ಲಡ್ ಡೊನೇಟ್ ಮಾಡಿದ್ರೆ 3 ಜೀವ ಉಳಿಸಿರ್ತಾರೆ. ಸೊ 350-450 ml ನಷ್ಟು ರಕ್ತವನ್ನು ಕೊಟ್ಟರೆ ಇನ್ನು 3 ಜನರ ಜೀವ ಉಳಿಸಬಹುದು, ಅಟ್ಲೀಸ್ಟ್ 3 ಜೀವ ಉಳಿಸೇ ಉಳಿಸಿರ್ತಾರೆ. ಅದು ಬಿಟ್ಟು ಇವಾಗ ನಾವು ಜಿಮ್ಗೆ ಹೋಗ್ತೀವಿ ಎಕ್ಸರ್ಸೈಸ್ ಮಾಡಲಿಕ್ಕೆ, ಅದೇ ಇವಾಗ 350 ml ಬ್ಲಡ್ ಡೊನೇಟ್ ಮಾಡಿದ್ರೆ 650 ಕ್ಯಾಲೋರೀಸ್ ಬರ್ನ್ ಮಾಡ್ದಂಗೆ, ತಿರ್ಗಾ ಅದು ಪ್ರೊಡ್ಯೂಸ್ ಆಗಕ್ಕೆ 650 ಕ್ಯಾಲೋರಿ ಬೇಕು. ಈ ರಕ್ತದ ಉತ್ಪಾದನೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಇವಾಗ ರಕ್ತದ ಉತ್ಪಾದನೆ ಅದರಲ್ಲಿ ಇವಾಗ ಪ್ಲಾಸ್ಮಾ ಆರ್ ಬಿ ಸಿ ಎಲ್ಲ ಇದೆ, ಅದರಲ್ಲಿ ಯೂಶಲಿ ಇವಾಗ ಪ್ಲಾಸ್ಮಾಗಾದ್ರೆ ಇಮಿಡಿಯೇಟ್ಲಿ ವಿತಿನ್ 24 ಅವರ್ಸ್ ಎಲ್ಲ ಸೆಟ್ ಆಗಿಬಿಡುತ್ತೆ. ವೆರಾಸ್ ಆರ್ ಬಿ ಸಿ ಆದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಯೂಶಲಿ 15 ಡೇಸ್. 15 ಡೇಸ್ ಅಲ್ಲಿ ಆಲ್ಮೋಸ್ಟ್ ಹಿಮೋಗ್ಲೋಬಿನ್ ನಾರ್ಮಲ್ ಬಂದ್ಬಿಡುತ್ತೆ. ಸರಿ. ಪ್ಲೇಟ್ಲೆಟ್ಸ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಪ್ಲೇಟ್ಲೆಟ್ಸ್ ವೆರಿ ಮಚ್ ಇಮಿಡಿಯೇಟ್, ಎಲ್ಲ ನಾರ್ಮಲ್ ಬಂದ್ಬಿಡುತ್ತೆ. ಬಟ್ ಏನಂದ್ರೆ ಅವೆಲ್ಲ ಪ್ರೊಡ್ಯೂಸ್ ಆಗಿ ಎಲ್ಲ ಮೇಂಟೈನ್ ಆಗೋಕ್ಕೋಸ್ಕರ ನಾವು 3 ತಿಂಗಳು ಟೈಮ್ ಕೊಡ್ತೀವಿ. ಸರಿ. ಮೊದಲ ಬಾರಿಗೆ ರಕ್ತದಾನ ಮಾಡುವಂತವರಿಗೆ ಒಂದು ರೀತಿಯ ಕುತೂಹಲ ಇರ್ತದೆ, ಏನಾಗ್ತದೋ ಹೇಗೋ ಅಂತ, ಅವರಿಗೆ ಏನ್ ಹೇಳೋದಕ್ಕೆ ಬಯಸ್ತೇನೆ ನೀವು? ಹೆದರ್ಕೊಳ್ಳೋ ಅಂತದ್ ಏನೂ ಇಲ್ಲ. ಒಂದು ಸೂಜಿ ಒಂದು ದೊಡ್ಡದು, ಸ್ವಲ್ಪ ದಪ್ಪದಕ್ಕಿರುತ್ತೆ, ರಕ್ತ ಹೀರ್ಬೇಕಲ್ಲ, ಹೀರ್ಲೇಬೇಕು, ಅದೆಲ್ಲೂ ಕ್ಲಾಟ್ ಆಗಬಾರ್ದು. ಸೊ ಹೀರ್ಲಿಕ್ಕೆ ಸೂಜಿ ದಪ್ಪ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಆಗಲ್ಲ. ಆ ಸೂಜಿ ಒಂದ್ಸಲ ಚುಚ್ಚಿದ ಮೇಲೆ ನಾವು ಬ್ಲಡ್ ಡ್ರಾ ಮಾಡ್ತೀವಿ, ಬ್ಲಡ್ ತೆಗೆದ್ಮೇಲೆ ನಾವು ಪೇಷಂಟ್ಗೆ ಸ್ವಲ್ಪ ಒಂದ್ 5 ನಿಮಿಷ ಲೈ ಡೌನ್ ಆಗಕ್ಕೆ ಹೇಳ್ತೀವಿ, ಆಮೇಲೆ ಸ್ವಲ್ಪ ಕೂತ್ಕೊಳಕ್ ಹೇಳ್ತೀವಿ ಒಂದ್ 5 ನಿಮಿಷ ಆದ್ಮೇಲೆ. ಹಾಲು ಕೂಡ ಕೊಡ್ತೀವಿ, ಹಾಲು ಜ್ಯೂಸು ಬಿಸ್ಕೆಟ್ ಎಲ್ಲ ಕೊಡ್ತೀವಿ. ಯಾಕಂದ್ರೆ ಅದು ಆಗ್ಲಿಕ್ಕೆ ರಿಕವರ್ ಆಗ್ಲಿಕ್ಕೆ, ಅದು ಬ್ಲಡ್ ಪ್ರೆಷರ್ ಬ್ಯಾಲೆನ್ಸ್ ಬರ್ಲಿಬೇಕು. ಇವಾಗ 350 ml ಲಾಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತೇವೆ ಬಾಡಿ ಅಡ್ಜಸ್ಟ್ ಆಗಕ್ಕೆ. ಈ ರಕ್ತನಾಳೆ ಎಲ್ಲ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಅದಕ್ಕೋಸ್ಕರ, ಯಾಕಂದ್ರೆ ಬ್ಲಡ್ ಪ್ರೆಷರ್ ಹೊಸ ಬ್ಲಡ್ ಅಡ್ಜಸ್ಟ್ ಆಗಬೇಕು ಕಮ್ಮಿ ಇರೋದಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಳಕ್ ಹೇಳ್ತೀವಿ, ರೆಸ್ಟ್ ತಗೊಳಕ್ ಹೇಳ್ತೀವಿ. ಒಂದು 1/2 hour ರೆಸ್ಟ್ ಕೊಟ್ಬಿಟ್ಟು ಮಾನಿಟರ್ ಮಾಡಿ ಏನು ತೊಂದರೆ ಆಗಿಲ್ಲ ಅಂದಾಗ ನೀಟಾಗಿ ಕಳಿಸ್ತೀವಿ. ಅವ್ರ ಮನೆಗೆ ಹೋದ್ಮೇಲೆ ಅಬ್ಬಬ್ಬ ಅಂದ್ರೆ ಏನು ಅಂದ್ರೆ, ಯಾವ ಜಾಗದಲ್ಲಿ ನಾವು ಸೂಜಿ ಚುಚ್ಚಿರ್ತೀವಿ ಅಲ್ಲೊಂಚೂರು ಬ್ಲಡ್ ಕಾಣಿಸ್ಬಹುದು. ಆಮೇಲೆ 24 hours ಅವರೇನು ಹೆವಿ ವರ್ಕೌಟ್ ಮಾಡಬಾರ್ದು, ನಾರ್ಮಲ್ ವರ್ಕ್ ಆದ್ರೆ ಮಾಡಬಹುದು. ಹೆವಿ ವರ್ಕೌಟ್ ಎಲ್ಲ ಇವಾಗ ಜಿಮ್ಗೆ ಹೋಗ್ತೀನಿ ಓಡ್ತೀನಿ ತಿರ್ಗ ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅದ್ ಬಿಟ್ಟು ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ತಗೊಂಡ್ರೆ ಮಾಮೂಲಿ, ಇನ್ಮಿಕ್ಕಿದ್ದೆಲ್ಲ ಮಾಮೂಲಿ, ಎಲ್ಲ ಸಹಜ ಸ್ಥಿತಿಗೆ ಬರ್ತದೆ. ರಕ್ತವನ್ನು ಕೊಟ್ಟ ತಕ್ಷಣ ಕೆಲವರಿಗೆ ಸುಸ್ತಾಗುವಂತದ್ದು ಅಥವಾ ಸ್ಮೃತಿ ತಪ್ಪುವಂತದ್ದು ಇಂಥ ಸಮಸ್ಯೆಗಳೆಲ್ಲ ಬರುವ ಸಾಧ್ಯತೆ ಉಂಟಾ? ಹಾ, ಅಂತವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ತುಂಬಾ ನೋಡಿದೀವಿ. ಇವಾಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅದು ಸ್ವಲ್ಪ ಜಾಸ್ತಿ. ಸೂಜಿ ನೋಡಿದ ತಕ್ಷಣ 1/2 hours ಎದ್ರಕೋತಾರೆ, ಸೂಜಿ ದಪ್ಪದ್ದು ಸೂಜಿ. ಅದು ಬಿಟ್ರೆ ಇವಾಗ ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ಬ್ಲಡ್ ನೋಡ್ಬಿಟ್ಟು ಎದ್ರುಕೊಳಕ್ ಶುರು ಮಾಡ್ತಾರೆ. ಆಮೇಲೆ ಅದು ಬಿಟ್ರೆ ಇನ್ನೊಂದು ಅದೇ ಹೇಳದ್ನೆಲ್ಲ ಕೊನೆಯಲ್ಲಿ ಬಿ ಪಿ ಸ್ವಲ್ಪ ಡ್ರಾಪ್ ಆಗೇ ಆಗುತ್ತೆ. ಸರಿ, ಸೊ ಸ್ವಲ್ಪ ಟೈಮ್ ತಗೊಳ್ತಾ ಅಡ್ಜಸ್ಟ್ ಮಾಡಕ್ಕೆ. ಸ್ವಲ್ಪ ಜನ ಧೈರ್ಯವಾಗಿ ಏ ನನ್ಗೇನು ಆಗಲ್ಲ ಅಂದ್ಬಿಟ್ಟು ಸಡನ್ ಆಗಿ ಎದ್ಬಿಡ್ತಾರೆ, ಆಮೇಲೆ ಇಮಿಡಿಯೇಟ್ಲಿ ಕುಸಿದ್ ಬಿಡ್ತಾರೆ. ಸೊ ಅಷ್ಟು ಮಾಡಲಿಲ್ಲ ಅಂದ್ರೆ ಎದ್ರುಕೊಳ್ಳೋಂಥದ್ದು ಏನಿಲ್ಲ. ಈ ರಕ್ತದಾನದ ದಿನದ ಒಂದು ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ಸರ್, ಇಂಪಾರ್ಟೆಂಟ್ಲಿ ರಕ್ತ, ಅದಕ್ಕೆ ಯಾವುದೋ ರಿಪ್ಲೇಸ್ಮೆಂಟ್ ಇಲ್ಲ, ರಕ್ತಕ್ಕೆ ಯಾವುದೇ. ಸೊ ನಾ ಏನ್ ಹೇಳೋದು ಅಂದ್ರೆ, ಯಾರು ಕೂಡ ರಕ್ತ ಇಲ್ದಲೇ ಸಾಯಬಾರ್ದು. ಹೌದು, ರಕ್ತ ನಮ್ಗೆ ಸಿಗ್ತಾ ಇಲ್ಲ ಅಂತ ಯಾರು ಸಾಯಬಾರ್ದು. ಆಮೇಲೆ ಜೀವನದಲ್ಲಿ ರಕ್ತ ದಾನ ಮಾಡದಲ್ಲಿ ಸಾಯಬಾರ್ದು. ಸೊ ಅಷ್ಟು ನಾನು ಬಯಸ್ತೇನೆ, ರಕ್ತ ದಾನವನ್ನು ಮಾಡಬೇಕು, ಇನ್ನೊಬ್ಬರ ಜೀವವನ್ನು ಕೂಡ ಉಳಿಸಬೇಕು ಅಂತ. ಹೌದು, ರಕ್ತ ಇಲ್ದಲೇ ಯಾರು ತೊಂದರೆ ಆಗಬಾರ್ದು. ಯಾರು ರಕ್ತದಾನ ಮಾಡುವುದಕ್ಕೆ ಅರ್ಹತೆ ಇದೆಯೋ ಅವರಲ್ಲಿ 5% ಮಾತ್ರ ಭಾರತದಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ರಿ ಅನ್ನೋ ಪ್ರಮುಖ ಸಂದೇಶವನ್ನು ನೀವು ನೀಡಿದ್ರಿ. ಇದು 5 ಅಲ್ಲ 50 ಅಥವಾ 100 ಆಗಬೇಕು, ಪ್ರತಿಯೊಬ್ಬರೂ ಕೂಡ ರಕ್ತದಾನವನ್ನು ಮಾಡಬೇಕು ಅನ್ನುವಂತಹದ್ದು ಇದರ ಒಂದು ಮುಖ್ಯ ಹಿನ್ನೆಲೆಯೂ ಕೂಡ. ಹೌದು ಹೌದು ಸರ್, ಇದು ಬಹಳ ಮುಖ್ಯ. ಈಗ ಎಷ್ಟೋ ಸರಿ ಆಕ್ಸಿಡೆಂಟ್ ಅಥವಾ ಆಕಸ್ಮಿಕಗಳು ನಡೆಯಬಹುದು, ನಮ್ಮ ಸುತ್ತಮುತ್ತಲ ಆಗ್ಬಹುದು, ನಮ್ಮ ಮನೆಯವರಿಗೆ ಆಗ್ಬಹುದು, ಅಂತ ಸಂದರ್ಭದಲ್ಲಿ ತಕ್ಷಣ ರಕ್ತದಾನ ಕೊಡಬೇಕು ಅಥವಾ ಒಂದು ಅನಿವಾರ್ಯತೆ ಬರಬಹುದು, ಆವಾಗ ಪೂರ್ವ ಸಿದ್ಧತೆ ಎಲ್ಲ ಹೇಗೆ ಬೇಕಾಗ್ತದೆ ಅಥವಾ ಬ್ಲಡ್ ಬ್ಯಾಂಕ್ ಇಂದಲೇ ನೇರವಾಗಿ ರಕ್ತವನ್ನು ಪಡೆಯುವಂತದ್ದು ಹೇಗೆ? ತೊಂದರೆ ಇದ್ದಾಗೆಲ್ಲ ನೀವು ಬ್ಲಡ್ ಬ್ಯಾಂಕ್ ಬಂದ್ರೆ ಯೂಶಲಿ ಬ್ಲಡ್ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಸರಿ, ಏನಾರ ಅಕಸ್ಮಾತ್ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ರಿಪ್ಲೇಸ್ಮೆಂಟ್ ಡೊನೇಷನ್ ಅಂತ ಮಾಡ್ತೇವೆ. ಅದು ಐಡಿಯಲ್ ಅಲ್ಲ, ಬಟ್ ಇವಾಗ ನಾನು ಹೇಳ್ದಂಗೆ ಬರೀ 5% ಡೊನೇಟ್ ಮಾಡ್ತಿರೋದ್ರಿಂದ ನಮ್ಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಯಾವಾಗಲೇ ಆದ್ರೂ ಅದಕ್ಕೋಸ್ಕರ ನಾವು ಅದು ಅನುಗುಣವಾಗಿ ತೊಂದರೆ ಬರೋಕ್ ಕಾಯಬಾರದು. ಆವಾಗ ಆವಾಗ ಯಾವಾಗ ಆಗುತ್ತೆ ನಮ್ಮವ್ರಿಗೆ ಯಾರಿಗಾರು ತೊಂದರೆ ಆಗುತ್ತೆ ಆ ರೀತಿ ಯೋಚಿಸಿ ಫ್ಯೂಚರ್ ಅಲ್ಲಿ ನಮ್ಗೆ ಗೊತ್ತಿಲ್ದಲೇನೋ ಗೊತ್ತಿಲ್ದೇ ಇರೋದು ಯಾರ್ದಾರು ಜೀವನ ಉಳಿಸಲಿಕ್ಕೆ ನಾವು ಆವಾಗ ಡೊನೇಟ್ ಮಾಡ್ತಾ ಇರಬೇಕು. ಆಮೇಲೆ ಈಗ ಬ್ಲಡ್ ಬ್ಯಾಂಕ್ ಅಂತ ಹೇಳಿದ್ರೆ ಅದರ ಒಂದು ನಿರ್ವಹಣೆ ಹೇಗೆ, ಅಲ್ಲಿ ಹೇಗೆ ರಕ್ತ ಸಂಗ್ರಹವಾಗ್ತದೆ ಮತ್ತು ವಿಲೇವಾರಿ ಎಲ್ಲ ಹೇಗಾಗ್ತದೆ? ಸರ್, ಬ್ಲಡ್ ಬ್ಯಾಂಕ್ ಅಲ್ಲಿ ಯೂಶಲಿ ಒಬ್ರು ಮೆಡಿಕಲ್ ಆಫೀಸರ್ ಇರ್ತಾರೆ. ಬ್ಲಡ್ ಬ್ಯಾಂಕ್ 24 hours ವರ್ಕ್ ಮಾಡುತ್ತೆ. ಸರಿ, ರೊಟೇಷನ್ ಮೇಲೆ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ. ಅವರು ಎನಿ ಟೈಮ್ ಹೋದಾಗ ಇವಾಗ ನೀವು ಡೊನೇಟ್ ಮಾಡ್ಲಿಕ್ಕೆ ಹೋದ್ರೆ ಅವರು ಫಸ್ಟ್ ಚೆಕ್ ಮಾಡಿ ಎಲ್ಲ ಹೈ ರಿಸ್ಕ್ ಬಿಹೇವಿಯರ್ ಎಲ್ಲ ನೋಡಿ ವರದಿ ಎಲ್ಲ ಪರೀಕ್ಷೆ ಎಲ್ಲ ಮಾಡಿ ವರದಿ ನೋಡಿ ಆಮೇಲೆ ಬ್ಲೀಡ್ ಮಾಡ್ತಾರೆ. ಬ್ಲೀಡ್ ಮಾಡಿದ ಬ್ಲಡ್, ಇವಾಗ ಟ್ರಿಪಲ್ ಬ್ಲಡ್ ಬ್ಯಾಗ್ ಆದ್ರೆ 3 blood ಬ್ಯಾಗ್ ಆದ್ರೆ ಅದನ್ನ ನಾವು ಸಪರೇಟ್ ಮಾಡ್ತೀವಿ. ಯೂಶಲಿ 5-6 hours ಒಳಗಡೆ ಸಪರೇಟ್ ಮಾಡ್ತೀವಿ. ಸಪರೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಟೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಈ ರೋಗ ಲಕ್ಷಣಗಳು ಎಷ್ಟೇ ಹೇಳಿದ್ರು ಇವಾಗ ನನಗೆ ಏನು ತೊಂದರೆ ಇಲ್ಲ ಅಂದ್ರೂ ನನಗೆ ಗೊತ್ತಿಲ್ಲ ಯಾವ್ದಾದ್ರು ತೊಂದರೆ ಇರ್ಬೋದು. ಅದಕ್ಕೋಸ್ಕರ ನಾವು ಚೆಕ್ ಮಾಡ್ಬಿಡ್ತೀವಿ, HIV, ಹೆಪಟೈಟಿಸ್ ಬಿ, ಸಿ, ಮಲೇರಿಯಾ, ಸಿಫಿಲಿಸ್, ಈ 5 ಪರೀಕ್ಷೆ ಇಂಡಿಯಾದಲ್ಲಿ ಕಂಪಲ್ಸರಿ. ಇಷ್ಟು 5 ಪರೀಕ್ಷೆನೂ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ರೆ ಮುಂದಕ್ಕೆ ಆ ಬ್ಲಡ್ ಅನ್ನು ಸಪರೇಟ್ ಮಾಡಿ ಅದನ್ನು ಸ್ಟೋರೇಜ್ ಇಡ್ತೀವಿ. ಆಮೇಲೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಬಂತು ಅಂದ್ರೆ ಅದಕ್ಕೆ ಅನುಗುಣವಾಗಿ AbO/Rh ಮ್ಯಾಚ್ ಆದ್ಮೇಲೆ ಅದನ್ನು ಕ್ರಾಸ್ ಮ್ಯಾಚ್ ಮಾಡಿ ನಾವು ಸ್ಟೋರಿ ಅಲ್ಲಿ ಇಟ್ಟಿರ್ತೀವಿ. ಸೊ ಅವ್ರಿಗೇನಾದ್ರು ಬೇಕು, ಅವಶ್ಯಕತೆ ಇದೆ, ಇವಾಗ ನಾ ಹೇಳದ್ನಲ್ಲ ಆಗಲೇ ಶಸ್ತ್ರಚಿಕಿತ್ಸೆಯಲ್ಲಿ ಬೇಕು ಅಂದಾಗ ಅವ್ರು ಬೇಕು ಅಂತ ಇವಾಗ ಬುಕ್ ಮಾಡಿರ್ತಾರೆ, ಬೇಕು ಅಂತ ಹೇಳಿದಾಗ ನಾವು ಅವಾಗಲೇ ಕಳಿಸ್ತೀವಿ. ಯಾಕಂದ್ರೆ ಒಂದ್ಸಲಿ ನಾವು ಬ್ಲಡ್ ಬ್ಯಾಂಕ್ ಈಚೆಗಡೆ ಕಳಿಸಿದ್ರೆ ನಾವು ವಾಪಸ್ ತಗೊಳ್ಳೋದಿಲ್ಲ. ಸುಮ್ ಸುಮ್ಮನೆ ಎತ್ಕೊಂಡೋಗಿ ನಾ ಇಟ್ಕೊಂಡಿರ್ತೀನಿ ಆಮೇಲೆ ವಾಪಸ್ ಕೊಡ್ತೀನಿ ಅಂದರೆ ಒಂದ್ಸಲಿ ಈಚೆಗಡೆ ಹೋದಾಗ, ಯಾಕಂದ್ರೆ ನಾವು ಸ್ಟೋರ್ ಮಾಡೋದು 4 ಡಿಗ್ರಿಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಬ್ಯಾಕ್ಟೀರಿಯಾ ಎಲ್ಲ ಮಲ್ಟಿಪ್ಲೈ ಆಗಬಾರ್ದು, ಅವೆಲ್ಲ ತೊಂದರೆ ಆಗುತ್ತೆ. ಸೊ ಒಂದ್ಸಲಿ ತೆಗೆದ್ಬಿಟ್ರೆ ಬ್ಲಡ್ ಬ್ಯಾಂಕಿಂದ ಈಚೆಗಡೆ ವಾಪಸ್ ಒಳಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ರಕ್ತ ಕೊಡೋದೇ ಯಾರಿಗಾದ್ರು ತೊಂದರೆ ಇರೋರಿಗೆ, ರಕ್ತದಿಂದ ಯಾರಿಗೂ ತೊಂದರೆ ಆಗಬಾರ್ದು. ಬಹಳ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ. ವಿಶ್ವ ರಕ್ತದಾನ ದಿನದ ಒಂದು ಮಹತ್ವ ಏನು, ಯಾಕಾಗಿ ರಕ್ತದಾನವನ್ನು ಮಾಡಬೇಕು, ಹಾಗೂ ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಮತ್ತು ರಕ್ತವನ್ನು ಪಡೆಯುವಂಥವರಿಗೆ ಯಾವ ರೀತಿಯ ಒಂದು ಅನುಕೂಲತೆಗಳು ಲಾಭಗಳು ಉಂಟಾಗ್ತವೆ, ಈ ವಿಚಾರವಾಗಿ ಕೂಡ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.